ಸಹನಾಭುನಕ್ತು ಸವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಿಣ್ಯಕರ್ತೈರಂಗೈಃ ಸುಷ್ಟುಭಾಗುಂಸಸ್ತನೂಭಿಃ ಕ್ಷೇಮ ದೇವಹಿತಂ ಯತಾಯುಃ ಸ್ವಸ್ತಿ ನೈಂದ್ರೋ ವೃತ್ರಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟಣೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ನಮಃ ಶಿವಾಯ ಗುರವೇ ಶ್ರೀ ದಯಾನಂದಮೂರ್ತಯೇ ವಿಶ್ವಪಂಚಾಯ ಶಾಂತಾಯ ಸದಾನಂದಾಯ ತೇಜಸ್ಸು ಧ್ಯಾನಮೂಲಂದಿರೋ ಮೂರ್ತಿ ಪೂಜಾಮೂಲಂದಿರೋ ಮಂತ್ರಮೂಲಂದಿರೋ ವಾಕ್ಯ ಮೋಕ್ಷಮೂಲಂದಿರೋ ಮೂವತ್ತು ಭಾಷೆಗಳ ಅಥೋ ವಕ್ಷ್ಯಾಮ್ಯ ಕಾರ್ಪಣ್ಯಂ ಅಥೋ ವಕ್ಷ್ಯಾಮ್ಯ ಕಾರ್ಪಣ್ಯಂ ಅಜಾತಿ ಸಮತಾಂ ಗತಂ ಅಜಾತಿ ಸಮತಾಂ ಗತಂ ಯಥಾ ನ ಜಾಯತೆ ಕಿಂಚಿತ್ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ ಜಾಯಮಾನಂ ಸಮಂತತಃ. The subject matter of the whole ಪ್ರಕರಣ, ಈ ಪ್ರಕರಣದಲ್ಲಿ ವಿಷಯ ಏನು? ವಕ್ಷ್ಯಾಮಿ, ಅಕಾರ್ಪಣ್ಯಂ, ಅಜಾತಿ ಸಮತಾಂ, ಅದು ಸಬ್ಜೆಕ್ಟ್ ಮ್ಯಾಟರ್. ಪೂರಾ ಅಧ್ಯಾಯದೊಳಗೆ ಕೃಪಣರಹಿತವಾದ, ಜನ್ಮರಹಿತವಾದ ಸತ್ವದ ಚಿಂತನ, ಅಲ್ಲಿ ನ ಜಾಯತೆ ಕಿಂಚಿತ್, ಎಷ್ಟು ಸುಂದರವಾಗಿದೆ ತತ್ವ ಅಂದರೆ ಜಾಯಮಾನಂ ನ ಜಾಯತೆ, ಹುಟ್ಟುಗಳ ಮಧ್ಯದಲ್ಲಿ ಹುಟ್ಟುರಹಿತವಾಗಿದೆ. ಒಂದು ಆ್ಯಂಗಲ್ನಿಂದ ನೋಡಿದರೆ ನಾವೆಲ್ಲ ಹುಟ್ಟಿದ್ದೀವಿ, ನಾವೆಲ್ಲ ವಿಕಾರ ಹೊಂದಿದ್ದೀವಿ, ನಮಗೆಲ್ಲ ವಯಸ್ಸಾಗ್ತದೆ, ನಮಗೆಲ್ಲ ಹಾಗಾಗ್ತದೆ, ಹೀಗಾಗ್ತದೆ, ನಮಗೆ ಸಾವಿದೆ ಅನ್ನೋದು ಒಂದು ಆ್ಯಂಗಲ್ನಲ್ಲಿ ನೋಡಿದರೆ. ಆ ಆ್ಯಂಗಲು ಯಾವುದೋ ಆ್ಯಂಗಲ್ನ ದೃಷ್ಟಿಯಿಂದ ಒಂದು ಆ್ಯಂಗಲ್ ಅದ ಅಷ್ಟೇ. ವಾಸ್ತವಿಕತೆಗೆ ಯಾವುದೇ ದೃಷ್ಟಿ ಇಲ್ಲ. ಒಂದು ದೃಷ್ಟಿಕೋನದಿಂದ ಒಂದನ್ನು ನಾವು ನೋಡಬೇಕು ಅಂದರೆ ಅದಕ್ಕೊಂದು ದೃಷ್ಟಿಕೋನ ಇರಬೇಕು. ಇದು ಒಂದು ಟೇಬಲ್ ಇದೆ, ಇದಕ್ಕೆ ನಾಲ್ಕು ಭುಜಗಳಿವೆ. ಈ ಭುಜವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ, ಈ ಭುಜವನ್ನು ನಿಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ, ಓಹೋ ಇಲ್ಲಿಂದ ಮೂರಡಿ ದೂರ ಇದಿದೆ ಅಂತ ನಿಮಗೆ ದೃಷ್ಟಿಕೋನ ಸಿಗ್ತದೆ. ಹೌದಾ? ಇಲ್ಲದೆ ಹೋದರೆ ಇದು ಏನಿದೆ ಅಂತ ಕೇಳಿ ಏನು ಹೇಳ್ತೀರಿ? ಯಾವುದೋ ಊರಿಗೆ ಹೋಗ್ತೀರಾ, ಅಲ್ಲಿ ಹೋದಾಗ ಅಲ್ಲಿ ನಿಮಗೊಂದು ಅಡ್ರೆಸ್ ಬೇಕಾಗಿರ್ತದೆ. ನೀವು ಜ್ಞಾನ ಜ್ಯೋತಿ ಮಂದಿರ ಎಲ್ಲಿದೆ ಅಂತ ಕೇಳ್ತೀರ. ಕೇಳಿದಾಗ ಮೊಟ್ಟ ಮೊದಲನೇ ಅವ್ರು ಉತ್ತರ ಕೊಡೋರು ಇದ್ದಲ್ವ, ಅವ್ರ ಮೊಟ್ಟ ಮೊದಲನೇ ಪ್ರಶ್ನೆ ನಿಮಗೆ ಕೇಳಬೇಕು, ನೀವೆಲ್ಲಿದ್ದೀರಿ ಹೇಳಿರಿ, ನೀವೆಲ್ಲಿದ್ದೀರಿ? ಆವಾಗ ನೀವು ಸರ್ಕಲ್ ಕಡೆಯಿಂದ ಬರ್ತಾ ಇದ್ದೀರೋ ಅಥವಾ ಈ ಸರ್ಕಲ್ ಕಡೆಯಿಂದ ಬರ್ತಾ ಇದ್ದೀರೋ ಅನ್ನೋದು ಅವ್ರು ಸ್ಪಷ್ಟವಾದಾಗ ನೀವು ಹಾಗೆ ಮುಂದೆ ಹೋಗಿ ಎಡಗಡೆ ಜ್ಞಾನ ಜ್ಯೋತಿ ಮಂದಿರ ಇದೆ ಅಂತ ಹೇಳ್ತಾರೆ. ಹೌದು, ಯಾವ ದೃಷ್ಟಿಗಳೇ ನಮಗೆ ಇಲ್ಲಿ ಲಭ್ಯ ಇಲ್ಲದಿದ್ದಾಗ ದೃಷ್ಟಿಕೋನ ಹೇಳೋದು ಹೇಗೆ? ದೃಷ್ಟಿಗಳೇ ಇಲ್ಲ ಅಂದರೆ ದೃಷ್ಟಿಕೋನಗಳನ್ನು ತರೋದು ಹೇಗೆ? ದೃಷ್ಟಿಕೋನಗಳೇ ಇಲ್ಲ ಅಂದರೆ ಒಂದು ವಸ್ತುವಿನ ಅಸ್ತಿತ್ವ ತಿಳಿಸೋದು ಹೇಗೆ? ಇವನಿಗೆ ಜನ್ಮ ಇದೆ ಅಂತ ಹೇಳಬೇಕಾದ್ರೆ ಒಂದು ದೃಷ್ಟಿ ಬೇಕು. ಸೊ ಮಾಯಾ ದೃಷ್ಟಿಯಿಂದ ನೋಡಿದ್ದಾದರೆ, ಅಜ್ಞಾನದ ದೃಷ್ಟಿಯಿಂದ ನೋಡಿದ್ದಾದರೆ, ಜನ್ಮ ವಿಕಾರ ಮರಣಾದಿಗಳು ನಮಗೆ ಕಂಡು ಬರ್ತವೆ, ಇದು ಸತ್ಯವೆಂದೇ ಕಂಡು ಬರ್ತವೆ. ಈಗ ನಮ್ಮ ದೃಷ್ಟಿನ ಹಾಗಿರ್ತದೆ. ಅದೇ ಒಂದೊಳ್ಳೆ ಆಬ್ಸಲ್ಯೂಟ್ ಸೆನ್ಸ್ ನಾವು ನೋಡಿದ್ದಾದ್ರೆ, ತತ್ವರೂಪದಿಂದ ನೋಡಿದ್ದಾದ್ರೆ, ತತ್ವ ದೃಷ್ಟಿ ದೃಷ್ಟಿಯೇನೇ ಇಲ್ಲ. ಅಬ್ಸಲ್ಯೂಟ್ ತತ್ವದಲ್ಲಿ ದೃಷ್ಟಿ ಇಲ್ಲ. ಉದಾಹರಣೆಗೆ, ಆಕಾಶದ ಪ್ರಾರಂಭ ಯಾವುದು? ಆಕಾಶದ ಕೊನೆಯ. ಆಕಾಶ ಉತ್ತರದಿಂದ ಶುರುವಾಗ್ತದೋ, ದಕ್ಷಿಣದಿಂದ ಶುರುವಾಗ್ತದೋ, ಪೂರ್ವದಿಂದ ಶುರುವಾಗ್ತದೋ? ಆಕಾಶ ಎಲ್ಲಿ? ನಾವು ಆಕಾಶಕ್ಕೆ ದಿಕ್ಕು ಇತ್ಯಾದಿಗಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ? ಅದಕ್ಕೆ ಯಾವ ಅಂಗಗಳು ಲಿಂಗಗಳು ಇಲ್ಲದೆ ಅಂಗಾದಿ ಭೇದ ಭೇದಗಳು ಇಲ್ಲದೇ ಇದ್ದಾಗ ನಾವು ಅದನ್ನ ತಿಳಿಸಿ ಹೇಳಲಿಕ್ಕಾಗೋದಿಲ್ಲ. ಈಗ ನಾವು ಯಾವ ಸಬ್ಜೆಕ್ಟ್ ನಿಮ್ಗೆ ಹೇಳ್ತಾ ಇದ್ದೀವಿ? ಅಕಾರ್ಪಣ್ಯಂ, ಕೃಪಣ ಭಾವರಹಿತವಾದ ಅಜಾತಿ ಸಮತಾಂಗತ, ಜನ್ಮರಹಿತವಾದ ಏನದು ತತ್ವ? ಜಾಯಮಾನಂ ನ ಜಾಯತೆ. ಅನೇಕ ಹುಟ್ಟು ಸಾವುಗಳು ಇದ್ದಾಗಿ ಕೂಡ, ಅನೇಕ ವಿಕಾರಗಳು ಇದ್ದಾಗಿ ಕೂಡ, ಅನೇಕ ದೃಷ್ಟಿಕೋನಗಳು ಇದ್ದಾಗೂ ಕೂಡ, ಅನೇಕ ಆಂಗಲ್ ಆಫ್ ಲುಕಿಂಗ್ ಅಟ್ ಇಟ್ ಇದ್ದರೂ ಕೂಡ, ನೀವು ಹಾವುಗಳ ಸಂಬಂಧವಿಲ್ಲದೇ ಇದ್ದಂತಹ ಹುಟ್ಟುರಹಿತವಾದಂತಹ ತತ್ವ ಏನಿದೆಯೋ ಆ ತತ್ವವನ್ನು ಇದಕ್ಕೆ ಹೊಂದಿಕೆ ಆಗುವಂತೆ, ಈ ಮಟ್ಟದಲ್ಲಿ ನಾವು ಪ್ರಬುದ್ಧರಾಗುವಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಅನೇಕ ಸಾಧನೆಗಳನ್ನೂ ಕೂಡ ಹೇಳ್ತದೆ. ಆದರೆ ಅವಷ್ಟು ಸಾಧನೆಗಳು ಅಬ್ಸಲ್ಯೂಟ್ ಸಾಧನೆಗಳಲ್ಲ, ಸಹಾಯಕ ಸಾಧನೆ. ಪ್ರಾಣಾಯಾಮ ಹೇಳಬಹುದು, ಯೋಗ ಹೇಳಬಹುದು, ಧ್ಯಾನ ಹೇಳಬಹುದು, ಜಪ ತಪಾದಿನ ಹೇಳಬಹುದು, ಆರಾಧನಾ ಅರ್ಚನಾ ಇತ್ಯಾದಿ, ಕೀರ್ತನ ಹೇಳಬಹುದು, ಸಹಸ್ರನಾಮಾದಿಗಳನ್ನು ಹೇಳ್ಬೋದು. ಅನೇಕ ಮಾರ್ಗದರ್ಶನದ ಒಂದಲ್ಲ ಥೌಸಂಡ್ಸ್, ಇಷ್ಟನ್ನು ಹೇಳುವಾಗ ಅಪ್ರಬುದ್ಧರಾದ ನಾವು ಹೆಚ್ಚಿಗೆ ನಮ್ಮ ಚಿಂತನೆಗೆ ಅವಕಾಶ ಮಾಡಿಕೊಳ್ಳದೇನೆ ಅಲ್ಲಲ್ಲಿಗೆ ಸ್ಟಕ್ ಆಗ್ಬಿಟ್ವಿ ಅಂತಂದ್ರೆ ಏನಾಗ್ಬಿಡ್ತದೆ? ನಮ್ಮದೇ ಮತ, ನಮ್ಮ ಅಬ್ಸಲ್ಯೂಟ್ ಸೆನ್ಸ್ ನಾವು ಅಲ್ಲಿ ಅದನ್ನ ನಿಮ್ಮನ್ನ ಅಲ್ಲಿ ತನಕ ತಗೊಂಡು ಹೋಗ್ತದೆ. ಚಿದ್ರೂಪಾನಂದ ಇಲ್ಲಿ ಬಾ, ಇಲ್ಲಿ ತನಕ ಬಾ, ಮುಂದಿನ ಸಾಧನ ಭಗವಂತನ ಕೃಪೆಯಿಂದ ನಿನಗೆ ಸಿಗ್ತದೆ ಅಂತ ಹೇಳ್ತದೆ. ನಾ ಭಗವಂತನ ಕೃಪೆಗಳಾಗಿ ನನ್ನ ಮನಸ್ಸು ಬುದ್ಧಿವನ್ನು ತೆರೆದಿಟ್ಟರು ತಾನೆ ಆ ಕೃಪೆ ನನ್ನ ಮೇಲೆ ಲ್ಯಾಂಡ್ ಆಗೋದು. ನಾನು ಪೂರ್ವಭಾವಿಯಾಗಿ ಸ್ಟಕ್ ಆಗ್ಬಿಡ್ತೀನಿ, ಅಲ್ಲಿಗೆ ಸಿಕ್ಕಿಕೊಂಡ್ಬಿಡ್ತೀನಿ. ಇಮೋಷ್ನಲಿ ಭಾವನಾ ಪರವಶವಾಗಿ ಕಂಡೀಷನ್ನೊಳಗೆ, ಜಾತಿ ಮತ ಇತ್ಯಾದಿಗಳ ಕಂಡೀಷನ್ದೊಳಗೆ ನಾನು ಅಲ್ಲಲ್ಲಿಗೆ ಸಿಕ್ಕಾಕೋಬಾರ್ದು ಅಂದ್ರೆ ಏನು ಮಾಡಬೇಕು? ಮನಸ್ಸು ಬುದ್ಧಿಗಳನ್ನು ತೆರೆದಿಟ್ಕೋಬೇಕು, ಪ್ರೀ ಕಂಡೀಷನ್ಗೆ ಒಳಗಾಗಬಾರ್ದು. ಹಾಗೆ ತೆರೆದಿಟ್ಕೋಬೇಕಾದ್ರೆ ಏನು ಮಾಡಬೇಕು? ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭದಲ್ಲೇ ಇದನ್ನು ಶುರು ಮಾಡಬೇಕು. ಸ್ವಲ್ಪ ಔಪಚಾರಿಕವಾಗಿ ಅನಿಸಿದರೂ, ಸ್ವಲ್ಪ ಆ್ಯಕ್ಟಿಂಗ್ ಅನಿಸಿದರೂ, ಸ್ವಲ್ಪ ನಟನೆ ಅಂತ ಅನಿಸಿದರೂ ಚಿಂತೆ ಇಲ್ಲ, ನಾನು ಎಲ್ಲರ ಜೊತೆ ಬಾಳ್ವೆಯನ್ನು ಕೂಡಿ ಮಾಡಬೇಕು. ಮನಸ್ಸು ಬುದ್ಧಿಗಳು ವಿಶಾಲಾಗಿಸುವಾಗ, ಮನಸ್ಸು ಬುದ್ಧಿಗಳು ವಿಶಾಲವಾದಂತವಾದಂತೆ ಅದು ಇನ್ನೂ ಹೆಚ್ಚೆಚ್ಚು ದ್ವಾರಗಳಿಂದ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗ್ತದೆ, ಸಹಕರಿಸ್ತದೆ. ಹೀಗೆ ಹೆಚ್ಚೆಚ್ಚು ನಾನು ಸ್ವೀಕಾರ ಮಾಡ್ತಾ ಕಲಿತೀನಿ, ಪ್ರತಿಕ್ರಿಯೆಗಳನ್ನು ನಿಲ್ಲಿಸ್ತೀನಿ, ಮನಸ್ಸು ಬುದ್ಧಿಗಳು ರೆಡಿ ಆಗ್ತವೆ. ಆ ರೆಡಿನೆಸ್ನಲ್ಲಿ ಈಶ್ವರ ಅನುಗ್ರಹ ನಮಗೆ ಲ್ಯಾಂಡ್ ಮಾಡ್ತದೆ, ಈಶ್ವರ ಅನುಗ್ರಹ ನಮಗೆ ಕೃಪೆ ಮಾಡ್ತದೆ. ಪ್ರಬುದ್ಧನಾದ ನಾನು ಮುಮುಕ್ಷು ಆಗ್ತೇನೆ, ಆ ಮೂಲಕವಾಗಿ ಈ ಜ್ಞಾನವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಿಕ್ಕೆ ಸಾಧ್ಯ. ಯಾವ ಜ್ಞಾನ? ಜಾಯಮಾನಂ ಕಿಂಚಿತ್ ನ ಜಾಯತೆ. ನಮ್ಮ ಪರಿಸರ ಹೇಗಿದೆ ಅಂತಂದರೆ, ಕಂಡೀಷನ್ಗಳು ನಾವು ಆಗಲೇ ಇದ್ದೇವೆ, ಜನ್ಮ ಜನ್ಮಾಂತರದ ಪೂರ್ವಗ್ರಹ ಪೀಡಿತರಾಗಿ ನಾವಿದ್ದೇವೆ, ಪ್ಲಸ್ ಒನ್ ಮೋರ್ ಪೂರ್ವಗ್ರಹ ಪೀಡಿತ ನಮಗೆ ತೊಡಗಿಸ್ತಾರೆ. ಹೀಗಾಗಿ ಹೊರಗೆ ಬರಲಿಕ್ಕೆ ನಮ್ಮ ಕಡೆದು ಆಗ್ತಾ ಇಲ್ಲ. ಅದಕ್ಕೆ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಇದನ್ನು ಮೀರಿಯೂ ಯಾವನು ಹೊರಗೆ ಬರ್ತಾನೋ ಅವನು ಸಹ ಏವ ಕಶ್ಚಿತ್ ಧೀರ. ಭಗವದ್ಗೀತೆ ಆಗ್ತದೆ, ಧೀರ ಏವ ಕಶ್ಚಿತ್ ಯತತಿ ಸಿದ್ಧಗೆ. ಕಶ್ಚಿತ್ ಧೀರ, ಈಜೋರ ಜೊತೆ ಈಜೋದ್ರೊಳಗೆ ಏನು ಮಹತ್ವ ಇಲ್ಲ, ತೇಲೋರ ಜೊತೆ ತೇಲಿದ್ರೆ ಅದು ಈಜು ಅನಿಸೋದಿಲ್ಲ. ಅರ್ಥ ಆಗುತ್ತೆ? ತೇಲುವವರ ಜೊತೆ ನಾವು ತೇಲಿದ್ರೆ ತೇಲದ ಅಂತಾರೆ ವಿನಃ ಈಜದ ಅಂತ ಯಾರು ಹೇಳೋದಿಲ್ಲ. ಈಜ ಅಂದ್ರೆ ಏನು? ಪ್ರವಾಹದ ವಿರುದ್ಧ. ಪ್ರವಾಹದ ಗುಂಟ ಹೋದ್ರೆ ಈಜಿದ್ರು ತೇಲ್ತಾನ ಅಂತಾರೆ. ನಿನಗೆ ಈಜನ್ನು ಸಿದ್ಧ ಮಾಡಬೇಕಾಗಿತ್ತಂದ್ರೆ, ನಿನಗೆ ಈಜು ಬರ್ತದೆ ಅಂತ ಸಿದ್ಧ ಮಾಡಬೇಕಂದ್ರೆ, ಪ್ರವಾಹ ಹೇಗಾದರೂ ಇರಲಿ, ನನ್ನ ಗುರಿ ಸ್ಪಷ್ಟದ, ನಾನು ಮುಟ್ಟುತ್ತೇನೆ. ಅದು ವಿವೇಕಾನಂದ, ಅದು ಗುರು ಅನುಗ್ರಹ. ಹೇಗಾದರೂ ಇರಲಿ ಪ್ರವಾಹ. ಸೊ ಅವನು ಈ ಜ್ಞಾನವನ್ನು ಹೊಂದುತ್ತಾನೆ ಅನ್ನುವ ಈ ವಿಷಯದಲ್ಲಿ ಭಾಷ್ಯದಲ್ಲಿ 6-7 ಸಾಲು ಮುಗಿದಿದೆ. ಸಮತಾಂ ಗತಂ, ಸಮತಾಂ ಗತಂ, ಸರ್ವಸಾಮ್ಯಂ ಗತಂ, ಸರ್ವಸಾಮ್ಯಂ ಗತಂ, ಕಸ್ಮಾತ್ ಕಸ್ಮಾತ್ ಅವಯವ ವೈಷಮ್ಯ ಅಭಾವಾತ್, ಅವಯವ ವೈಷಮ್ಯ ಅಭಾವಾತ್. ಸಮಸ್ತ ಜಗತ್ತಿನ ಕಣ ಕಣದಲ್ಲಿಯೂ ಕೂಡ ಸಮವಾಗಿ ಇದ್ದಂಥ ತತ್ವ ಇದು. ಸಮತಾ ಸರ್ವಸಾಮಾನ್ಯಂ ಸಮತಾಂಗತಂ. ಸಮತಾ ಅಂದ್ರೇನು? ಸರ್ವಸಾಮಾನ್ಯ, ಸರ್ವಸಾಮ್ಯಂ. ಎಲ್ಲೆಲ್ಲಿಯೂ ಕೂಡ ಸಮವಾದ ಭಾವದಲ್ಲಿ ಯಾವುದಿದೆಯೋ ಆ ತತ್ವವನ್ನು ಹೇಳಿಕೊಡ್ತೀವಿ. ಎಲ್ಲೆಲ್ಲಿಯೂ ಅಂದ್ರೆ ಏನ್ರಿ? ಎಲ್ಲೆಲ್ಲಿಯೂ ಅಂದ್ರೆ ಏನು ಹೇಳ್ತಾರೆ? ಕಸ್ಮಾತ್ ಪ್ರಶ್ನೆ ಅವರು ಅವ್ರಿಗೆ ಕೇಳ್ಕೊತಾರೆ. ಕಸ್ಮಾತ್ ಎಲ್ಲವುಗಳಲ್ಲಿ ಏನು, ಎಲ್ಲವುಗಳಲ್ಲಿ ಅಂದ್ರೆ ಏನು? ಎಲ್ಲವುಗಳಲ್ಲಿ ಹೇಳ್ತಾರೆ ಅವಯವ ವೈಷಮ್ಯ ಅಭಾವ. ಸಮಭಾವದಲ್ಲಿ ಇವನು ಇದ್ದಾನೆ ಅಂತ ಹೇಳ್ತಿರಲ್ಲ, ಎಲ್ಲವುಗಳಲ್ಲಿ ಸಮಭಾವದಲ್ಲಿ ಇದ್ದಾನೆ ಈಶ್ವರ ತತ್ವ, ಭಗವತ್ ತತ್ವ, ಸಚ್ಚಿದಾನಂದ ಆತ್ಮ, ನಿಷ್ಕಲಂಕ ನಿತ್ಯ ಶುದ್ಧ ಬುದ್ಧ ಮುಕ್ತ ಅನಂತ ಆತ್ಮ. ಇವೆಲ್ಲ ಉಪನಿಷತ್ ಶಬ್ದಗಳು, ದೇವರು ಪರಮಾತ್ಮ ವ್ಯಾವಹಾರಿಕ ಶಬ್ದಗಳು ಎಲ್ಲ ಏನೇನೋ ಅಲ್ಲ, ಇವು ಎಲ್ಲ ಒಂದೇ ತತ್ವ. ಆ ಒಂದು ತತ್ವವನ್ನು ಅನೇಕ ಅನೇಕ ಸಂದರ್ಭಗಳಲ್ಲಿ ಅನೇಕ ಅನೇಕ ದೃಷ್ಟಿಕೋನಗಳಿಂದ ಅನೇಕ ಅನೇಕ ಶಬ್ದಗಳಿಂದ ಉಪನಿಷತ್ತು ಬಳಸ್ತದೆ. ಇವಷ್ಟು ಸಾರಾಂಶ ಬೇಕಾ? ತತ್ವಜ್ಞಾನ ಎಷ್ಟುಗಳ ಸಾರಾಂಶ. ಈ ತತ್ವ ಹೇಗಿದೆ ಅಂತ ನೀವು ಕೇಳಿದ್ದಾದ್ರೆ, ಅವಯವ ವೈಷಮ್ಯ ಅಭಾವಾತ್. ಇದರ ಅವಯವಗಳು ಇಲ್ಲ. ಅವಯವ ವೈಷಮ್ಯ ಅಂದ್ರೇನು? ಅವಯವ ವೈಷಮ್ಯ ಅಂದ್ರೆ ಕೈಗೆ ಕೈ ಮಾತ್ರ ನೀವು ಕರೀಲಿಕ್ಕೆ ಸಾಧ್ಯ ಇದೆ, ಕಾಲು ಅಂತ ಕರೀಲಿಕ್ಕೆ ಆಗೋದಿಲ್ಲ, ಕಾಲಿಗೆ ಕೈ ಅಂತ ಕರೀಲಿಕ್ಕೆ ಆಗೋದಿಲ್ಲ, ಕಣ್ಣಿಗೆ ಕಿವಿ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಇವೆಲ್ಲವೂ ಕೂಡ ಏನು? ಅವುಗಳವುಗಳದೇ ವಿಶಿಷ್ಟವಾದ ಜವಾಬ್ದಾರಿಗಳಲ್ಲಿ ಇದ್ದಂತಹ ಅವಯವಗಳು. ಬ್ರಹ್ಮನ ಅವಯವಗಳು ಯಾವ್ಯಾವು? ನಾನು ನಿಮಗೆ ಕೇಳ್ತೀನಿ, ಅಲ್ಲ ಭಗವತ್ಪಾದರು ಕೇಳಿಲ್ಲ, ನಾನು ನಿಮಗೆ ಕೇಳ್ತೀನಿ, ಯಾಕೆ ಬ್ರಹ್ಮನಿಗೆ ಅವಯವಗಳಿಲ್ಲ? ನಮಗೆಲ್ಲ ಅವ ನಮಗಿಂತ ಕನಿಷ್ಠ ಏನೋ. ನಮಗಿಂತ ಕನಿಷ್ಠ ಹತ್ತತ್ತು ಅವಯವಗಳು ನಾವು ಇದ್ಕೊಂಡಿವಿ. ಕಡಿಮೆ ಒಂದು 100-150 ಅವರು ಇರಬೇಕು, ಅದಕ್ಕೆ ಅಷ್ಟು ಕೈಗಳು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸ ಭೂಮಿ ವಿಶ್ವತೋ ಋತ್ವ ಅತ್ಯತಿಷ್ಠ ದಶಾಂಗುಲಂ. ಅದು ಒಂದು ಹಾಕಿಬಿಟ್ರೆ ಅವನಿಗೆ ಯಾವ ಅವಯವಗಳು ಇಲ್ಲೇ ಇಲ್ಲ ಅಂತ ಸಿದ್ಧ ಆಗ್ತದೆ. ದಶ ಅಂಗುಲಂ ಅತ್ಯತಿಷ್ಠ, ಹತ್ತು ಅಂಗುಲಗಳನ್ನು ಮೀರಿ ಆಚೆಗೆ ಇದ್ದಾನೆ. ಹೌದಾ? ಓಕೆ, ಹತ್ತು ಅಂಗುಲ ಮೀರಿ ನಾನು ಹೋಗ್ತೀನಿ ಅಲ್ಲೂ ಕೂಡ ಇಲ್ಲಲ್ಲ. ಅಲ್ಲಿಂದ ಹತ್ತು ಅಂಗುಲ ಮೀರಿ, ಅಲ್ಲಿಂದ ಹತ್ತು ಅಡಿ ಮೀರಿ, ಅಲ್ಲಿಂದ ಹತ್ತು ಮೈಲಿ ಮೀರಿ, ಅಲ್ಲಿಂದ ಹತ್ತು ಹತ್ತು ಹತ್ತು ಹತ್ತು ಎಷ್ಟು ಹತ್ತಬೇಕು ಹಾಗೆ ಅನಂತ. ಆ ಅನಂತತೆಯನ್ನ ಸಹಸ್ರ ಶೀರ್ಷ ಅನ್ನೋ ಶಬ್ದಗಳಲ್ಲಿ ನಾವು ಎಷ್ಟೇ ಅಂದ್ರೆ ಲೌಕಿಕರಲ್ವಾ, ಅವನಿಗೆ ಎಷ್ಟೇ ಇರಲಿ ಮತ್ತೆ ಅವನನ್ನು ಲಿಮಿಟ್ ಮಾಡಿ ನೋಡ್ತೇವೆ. ಅದನ್ನು ಯಾವನು ಓವರ್ಟೇಕ್ ಮಾಡ್ತಾನೆ, ಅದನ್ನು ಯಾವನು ಬೈಪಾಸ್ ಮಾಡ್ತಾನೋ ಜ್ಞಾನಿ ಅನ್ಸ್ಕೊಳ್ತಾನೆ. ಕಸ್ಮಾತ್ ಕಾರಣ ಪ್ರಶ್ನೆ ಕೇಳ್ತಾರೆ, ಕಸ್ಮಾತ್ ಕಾರಣ, ಯಾಕಪ್ಪ ಹಾಗೆ ಹೇಳ್ತೀರಾ? ಅವಯವ ವೈಷಮ್ಯ ಅಭಾವಾತ್, ಅವನಲ್ಲಿ ವಿಷಮ ಅವಯವ ವಿಷಮ ಅವಯವಗಳು ಇಲ್ಲ. ವಿಷಮ ಅವಯವಗಳು ಅಂದರೆ ಕೈ ಕಾಲು ಇವು ವಿಷಮ, ಕಣ್ಣು ಕಿವಿ ಇವು ಸಮ ಅಲ್ಲ, ಇವು ವಿಷಮ. ಎಲ್ಲ ಅವಯವಗಳು ವೈಷಮ್ಯದಿಂದ ಕೂಡಿರ್ತವೆ, ಒಂದಿದ್ದಂಗೆ ಒಂದಿರೋದಿಲ್ಲ. ಇದಕ್ಕೆ ಉದ್ದ ಅಂತಾರೆ, ಇದಕ್ಕೆ ಅಗಲ ಅಂತಾರೆ, ಇದಕ್ಕೆ ಡೆಪ್ತ್ ಅಂತಾರೆ, ಇದಕ್ಕೆ ಲೆಂತ್ ಅಂತಾರೆ. ವಿಷಮ ಪಕಳಿ ಅಂತಾರೆ, ತುಂಬು ಅಂತಾರೆ, ಕುಸುಮ ಅಂತಾರೆ, ವಿಷಮ. ಸಮಸ್ತ ರೂಪರಾಶಿಗಳು ವಿಷಮ ಸ್ಥಿತಿಯಲ್ಲಿ ಇರುತ್ತವೆ. ಇಂತಹ ವಿಷಮ ಸ್ಥಿತಿಯಲ್ಲಿ ಇದ್ದಂತಹ ಈ ಅವಯವಗಳು ಓಕೆ, ಬಟ್ ಬ್ರಹ್ಮನಲ್ಲಿ ಅವಯವಗಳು ಇಲ್ಲ. ಅವಯವ ವೈಷಮ್ಯ ಅಭಾವಾತ್ ಭಾಷ್ಯ ಯದ್ಹಿ ಸಾವಯವಂ ವಸ್ತು ತತ್ ಅವಯವೈಹಿ ವೈಷಮ್ಯಂ ಗಚ್ಚತ್ ಜಾಯತೆ ಇತಿ ಉಚ್ಯತೆ. ಯಾವುದು ಸಾವಯವಂ ವಸ್ತು, ಯಾವ ವಸ್ತು ಅವಯವ ಸಹಿತವಾಗಿದೆಯೋ ತತ್ ಅದು ಅವಯವೈಹಿ ವೈಷಮ್ಯಂ ಗಚ್ಚತ್, ಅದು ತನ್ನ ಅವಯವಗಳನ್ನು ವಿಕಾರಗಳಿಗೆ ಒಳಪಡಿಸುತ್ತದೆ. ಅವಯವ ಇತ್ತೋ ವಿಕಾರ ಅನಿವಾರ್ಯ. ಯಾವುದೋ ಇರಲಿ, ಈಗ ನೋಡಿ ವೇದಗಳು ಯಾವ ಸೂರ್ಯನನ್ನು ವಿವರಿಸ್ತವೆ, ವಾಸ್ತವಿಕವಾಗಿ ಅದು ಅಲೌಕಿಕ ಅದೃಷ್ಟ, ಅದು ನಮಗೆ ಆರಿಗೂ ಗೊತ್ತಿಲ್ಲ. ಯಾವ ಸೂರ್ಯ ನಮಗೂ ಗೊತ್ತಿದ್ದಾನೆ ಅವನನ್ನು ಅವಯವ ಸಹಿತವಾಗಿ ನೋಡ್ತೀವಿ. ಈಗ ಅವಯವ ಸಹಿತವಾದ ಈ ಸೂರ್ಯ ಹೀಗೇ ಇರುವುದಿಲ್ಲ, ಎವ್ರಿ ಡೇ 110 meters ಅವನು ಸಣ್ಣವನಾಗ್ತಾ ಬರ್ತಾನೆ. ಗ್ಯಾಸ್ ಉರಿಯುತ್ತದೆ, ಅಷ್ಟೋದ್ರೆ ಗ್ಯಾಸ್ ಹ್ಯೂಜ್. ಸೂರ್ಯ ಸೂರ್ಯ ಅಂತ ನಾವು ಲೌಕಿಕವಾಗಿ ನಾವು ನೋಡಿದ್ದೀವಿ, ಈ ಸೂರ್ಯ ಇದು ಮಾಸ್ ಆಫ್ ಗ್ಯಾಸ್. ಇದು ಖರ್ಚಾಗ್ತದೆ ಪ್ರೊಡ್ಯೂಸ್ ಆಗ್ತದೆ, ಖರ್ಚಾಗ್ತದೆ ಪ್ರೊಡ್ಯೂಸ್ ಆಗ್ತದೆ, ಖರ್ಚಾಗ್ತದೆ ಪ್ರೊಡ್ಯೂಸ್ ಆಗ್ತದೆ, ಮಧ್ಯದಲ್ಲಿ ಸ್ವಲ್ಪ ಲಾಸ್ ಇರ್ತದೆ. ಆ ಲಾಸಿನಿಂದಾಗಿ ಸೂರ್ಯ ಎಷ್ಟು ಕಡಿಮೆ ಆಗ್ತದೆ, ಡೈಲಿ 110 meters. ಹಾಗಾದ್ರೆ ಎಲ್ಲಿ ಅವಯವ ಅಂತ ನೋಡ್ತೀವಿ ಅಲ್ಲಿ ಏನಿರ್ತದೆ? ವಿಕಾರ ಇರ್ತದೆ. ಮೊದಲನೇ ವಿಕಾರ ಯಾವುದು? ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ಹುಟ್ಟುತ್ತದೆ ಇರ್ತದೆ ವಿಕಾರಗೊಳ್ತಾ ಇರ್ತದೆ ವಿಕಾರದ ಕೊನೆ ನಾಶ. ಯಾವುದೇ ಮಾಲೆ ಹುಟ್ಕೊಂತು ಬೆಳಿಗ್ಗೆ ಹೂ ಇಟ್ಟು ನಮ್ಮ ಲಕ್ಷ್ಯ ಇಲ್ಲ ಮಾಲೆ ಹುಟ್ಕೊಂತು. ಇದು ಮಾಲೆ ಹೀಗೆ ಇರ್ತದ ಇಲ್ಲ, ಈ ಹುಟ್ಕೊಂಡಿದ್ದು ಇಲ್ಲಿ ತನಕ ಬರು ತನಕ ಇರ್ತದೋ ಇಲ್ಲೋ, ಕಳ್ಳ ಹಾಕುವ ತನಕ ಇರ್ತದೋ ಇಲ್ಲೋ. ಯಾಕೆ ಹೇಳಿದೆ ನಾನು ಇಲ್ಲ ನನಗೆ ಸ್ವೀಕಾರ ಇರ್ತದೆ. ಅಸ್ಥಿ ಜಾಯತೆ ಅಸ್ಥಿ ಅಸ್ಥಿ ತಸ್ಮಾತ್ ವರ್ಧತೆಪಿ. ಹಾಂ, ಆ ಈ ಅಲ್ಲಿ ಇಲ್ಲಿ ಇಲ್ಲೋ ಹಾಕಲಿಲ್ಲ ಸ್ವಾಮಿ, ಕೊಳ್ಳಾಗೆ ಹಾಕಿದ್ರು. ಇದ್ರದ್ದು ಇದ್ರದ್ದು ಮೌಲ್ಯ ಬೆಳೀತು ನೋಡಿ, ಮೌಲ್ಯ ಬೆಳೀತು. ವರ್ಧತೆ ವಿಪರಿಣಾಮತೆ ಪರಿಣಾಮಕ್ಕೆ ಒಳಗಾಗ್ತದೆ ಬಾಡ್ತದೆ. ಅಪಕ್ಷೀಯತೆ ಒಂದೊಂದು ಹೂಗಳು ಉದುರುಶವಾಗ್ತವೆ, ಕೊನೆಗೇನಾಗ್ತದೆ ವಿನಶ್ಯತಿ. ಈ ಆರರಿಂದ ಈ ಜಗತ್ತಿನಲ್ಲಿ ಸೂರ್ಯನಿಗೂ ಬಿಡುಗಡೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಒಂದು ವೇಳೆ ಬ್ರಹ್ಮನಿಗೂ ಅವಯವಗಳು ಇದ್ದು ಅಂತ ಇತ್ತು ಏನಾಗ್ತದೆ? ಜಾಹಿತೆ ಹಸನೆ ವರ್ಧತೆ ಮತ್ತೆ ಅಪಕ್ಷಿ ನೈ ಬಾಬಾ. ಉಪನಿಷತ್ತು ಹೇಳ್ತದೆ ಅವನಲ್ಲಿ ಅವಯವಗಳು ಇಲ್ಲ. ಆದ್ದರಿಂದ ಯಾವ ಅವಯವಗಳನ್ನು ನಾವು ಕಾಣೋ ಪ್ರಯತ್ನ ಮಾಡ್ತೀವಿ ಅವು ಎಲ್ಲವೂ ನಾಶವಾಗುತ್ತವೆ. ಯತ್ ಪ್ರಾಪ್ಯ ಅವಿದ್ಯಾಕೃತ ಅಲ್ಲ ಸಾರಿ ಅವಯವ ವೈಷಮ್ಯ ಅಭಾವಾತ್ ಯದಿ ಸಾವಯವ ವಸ್ತು ತತ್ ಅವಯವೈ ವೈಷಮ್ಯ ಗಚ್ಚತ ಜಾಯತೆ ಗಚ್ಚತ ಜಾಯತೆ ಗಚ್ಚತಿ ಜಾಯತೆ ಗಚ್ಚತಿ ಹುಟ್ಟುತ್ತದೆ ಸಾಯ್ತದೆ ಅನ್ನುವ ಮಧ್ಯದ ವಿಕಾರಗಳನ್ನು ಸೇರಿಸಿಕೊಂಡು ಹುಟ್ಟುತ್ತದೆ ಗಿರ್ತದೆ ಬೆಳೀತದೆ ಅವನ್ನೆಲ್ಲ ಸೇರಿಸಿಕೊಂಡು ಗಚ್ಚತ ನಾಶವಾಗುತ್ತದೆ. ಇವಷ್ಟು ವಿಕಾರಗಳು ಎಲ್ಲಿ ವಿಷಮ ಇದೆಯೋ ಅಲ್ಲಿದ್ದೇ ಇರ್ತದೆ. ಇದಂತೂ ಬ್ರಹ್ಮ ಹೇಗಿದ್ದಾನೆ? ಕಥಮಸ್ತಿ ಬ್ರಹ್ಮ ನಿರವಯ ಇದಂತು ನಿರವಯ ನಿರವಯವತ್ವಾತ್ ನಿರವಯವತ್ವಾತ್ ಸಮತಾಂ ಗತಂ ಸಮತಾಂ ಗತಂ ಇತಿ ನ ಕಶ್ಚಿತ್ ಇತಿ ನ ಕಶ್ಚಿತ್ ಇತಿ ನ ಕೈಶ್ಚಿತ್ ಇತಿ ನ ಕೈಶ್ಚಿತ್ ಅವಯವೈಹಿ ಅವಯವೈಹಿ ಸ್ಫುಟತಿ ಸ್ಫುಟತಿ ಅತಃ ಅತಃ ಅಜಾತಿ ಅಜಾತಿ ಅಕಾರ್ಪಣ್ಯಂ ಅಕಾರ್ಪಣ್ಯಂ ಸಮಂತತಃ ಇದಪ್ಪ ಬ್ರಹ್ಮ ಹೇಗಿದೆ ಅಂತಂದ್ರೆ ನಿರವಯವತ್ವಾದ ಅವಯವಗಳಿಂದ ರಹಿತವಾಗಿದೆ, ಸಮತಾಂಗತಂ ಸಮಸ್ಥಿತಿಯಲ್ಲಿ ಇದೆ. ಇತಿ ನ ಕೈಶಯ ಹೋಗಲಿ ಬಿಡಿ ಸರ್, ಅದಕ್ಕೆ ಅವಯವ ಇಲ್ಲ, ಇನ್ನೊಬ್ರು ಯಾರು ಬಂದು ಅದಕ್ಕೆ ಅವಯವ ಜೋಡಿಸ್ಬೋದು. ಆಗಿದೆ ನೋಡ್ರಿ, ಸುಮ್ಮನೆ ಒಂದು ಹಲಿಗೆ ಮಾತ್ರ ಇತ್ತು, ಇದಕ್ಕೆ ಕಾಲು ಜೋಡಿಸಿದ್ರು ಇಲ್ಲ. ಇದೇನಿದು? ಇದರ ಅವಯವ. ಹೊರಗಿಂದ ಎಕ್ಸ್ಟರ್ನಲ್ ಏಜೆನ್ಸಿಯಿಂದ ಜೋಡಿಸಲ್ಪಟ್ಟದ್ದು ಏನಿದೆಯೋ ಹಾಗೆ ಅವನು ನಿರವಯವ ಬ್ರಹ್ಮ. ಯಾರೋ ಒಬ್ರು ಬಂದು ಏನು ಮಾಡಿದ್ರು ಅವಯವನ್ನು ಜೋಡಿಸ್, ಹಾಗೆ ಯಾಕೆ ಆಗಿರ್ಲಿಕ್ಕಿಲ್ಲ? ಆಗೋ ಸಾಧ್ಯತೆ ಇಲ್ಲ ಹೇಳ್ತಾರೆ ನೋಡ್ರಿ. ಇದಂತೂ ನಿರವಯವತ್ವಾತ ಸಮತಾಂಗತಮಿತಿನ ಕೈಶ್ಚಿತ್ ಅವಯವ ಇಲ್ಲಿ ಸ್ಫುಟತಿ. ಎಕ್ಸ್ಟರ್ನಲ್ ಏಜೆನ್ಸಿಯಿಂದ ಜೋಡಿಸನೆ ಜೋಡಿಸಿರ್ಬೋದು ಅಂತ ಅಂತಾನೆ ಪೂರ್ವಪಕ್ಷಿ. ಅಥವಾ ನೀರು ಇತ್ಯಾದಿಗಳನ್ನು ಸುರಿದಾಗ ಬೀಜದಿಂದ ಸ್ಫುಟತಿ ಅವಯವ ಏನಾಗ್ತದೆ? ಚಿಗುರುತ್ತೆ. ಸುಮ್ಮನೆ ಅಲ್ಲ, ಸ್ವಲ್ಪ ಹೊರಗಿನ ಏಜೆನ್ಸಿ ಬೇಕೇ. ಏನು ಹೊರಗಿನ? ನೀರು, ಮಣ್ಣು, ಹೌದಾ, ಗೊಬ್ಬರ, ಇವುಗಳೆಲ್ಲ ಹಾಕಿದಾಗ ಅಲ್ಲೇನಾಗ್ತದೆ? ಸ್ಫುಟತಿ ಸಿಗುತ್ತದೆ. ಹಾ, ನಿರವಯವ ಬ್ರಹ್ಮ ಹೊರಗಿನಿಂದ ಏನೇನು ತಂದಿದ್ದು ಹಾಕಿದ್ದಾರೆ ಸ್ಫುಟತಿ. ಹಾಗ್ಯಾಕೆ ಆಗಿರಬಾರ್ದು? ಇಲ್ಲಪ್ಪ. ಅತ ಅಜಾತಿ ಅಕಾರ್ಪಣ್ಯಂ ಸಮಂತತಃ ಸಮಂತತಃ ಸಮಂತಾತ್ ಸಮಂತಾತ್. ಎಲ್ಲದರಲ್ಲಿ ಕೂಡ ಎಲ್ಲ ಈ ಹೇಳಿಕೆಗಳಲ್ಲಿ ಇದು ಒಂದೇ ಒಂದು ಶಬ್ದ ಅತ್ಯಂತ ಪ್ರಮುಖವಾದ ಶಬ್ದ ಸಮಂತತಃ. ಬ್ರಹ್ಮ ಸಮಂತತಃ, ಬ್ರಹ್ಮನು ಸಮಸ್ಥಿತಿಯ ಸತತವಾಗಿ ಸಮಸ್ಥಿತಿ. ಯಥಾ ಆಕಾಶ, ಆಕಾಶದಂತೆ ಸತತವಾಗಿ ಸಮಸ್ಥಿತಿ ಇರುತ್ತಾನೆ. ಅವಯವರಹಿತವಾದ ಆಕಾಶಕ್ಕೆ ಯಾವುದೇ ಪ್ರಕಾರವಾದಂತಹ ವಿಕಾರಗಳು ಇಲ್ಲ. ಓಲ್ಡ್ ಆಕಾಶ, ನ್ಯೂ ಆಕಾಶ ಅಸ್ತಿವ. ಮುದಿ ಆಕಾಶ ಯಾಕಿಲ್ಲ, ಯಾಕಿರ್ಬಾರ್ದು? ನಮ್ಗೆ ಮಾತು ಹೇಳ್ತೇನೆ ಕೇಳಿ. ಸೃಷ್ಟಿಯ ಕಾಲದಲ್ಲಿ ಜನ್ಮಿಸಿದ ಆಕಾಶ ಅಂತ ನೀವು ಯಾವಾಗ ದೃಷ್ಟಿಯಲ್ಲಿ ನೋಡ್ತೀರಿ ಆವಾಗ ಆಕಾಶಕ್ಕೂ ವಿಕಾರಗಳಿವೆ ಅನ್ನೋದು ಸಿದ್ಧ. ಆದ್ರೆ ನಾವು ಈಗ ಏನು ನೋಡ್ತಾ ಇದ್ದೀವಿ ಅಂತಂದ್ರೆ, ಆಕಾಶ ಒಂದು ಹೊರತುಪಡಿಸಿ ಉಳಿದ ಎಲ್ಲವುಗಳಿಗೂ ಕೂಡ ದೃಷ್ಟಿಗಳಿವೆ, ಅವಯವಗಳಿವೆ. ಆಕಾಶ ಒಂದಕ್ಕೆ ಮಾತ್ರ ದೃಷ್ಟಿ ಇಲ್ಲ. ಯಾಕಂದ್ರೆ ಈ ಆಕಾಶಿಕ ಅವಯವ ಅಂತ ಇರಬೇಕು ಅಂತ ನೀವು ಅಂದದ್ದೇ ಆದರೆ ನೀವು ಬ್ರಹ್ಮನನ್ನು ಸ್ಪಷ್ಟ ಮಾಡ್ಕೋಬೇಕು. ಬ್ರಹ್ಮನ ದೃಷ್ಟಿಯನ್ನು ನೋಡಿದಾಗ ಆಕಾಶದಲ್ಲಿ ಯಾವ ಅವಯವಗಳು ಇಲ್ಲ, ಆಕಾಶದ ಅವಯವಗಳು ಇವೆ. ಏನು ಅವಯವ? ಹುಟ್ಟು. ಅದು ಹುಟ್ಟಿದೆ. ಆದ್ದರಿಂದ ಕಲ್ಪಾಂತದಲ್ಲಿ ಒಂದ್ಸಲ ಏನಾಗ್ತದೆ, ಆಕಾಶ ನಾಶವಾಗ್ತದೆ. ನೋಡಿ ನೀವೇ ಹೇಳಿದ್ರಿ, ಮೊದಲು ಅವಯವರಹಿತನಾದ ಬ್ರಹ್ಮನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನೋಡಿದ್ಯಾದರೆ ಎಲ್ಲಿಯೂ ಯಾವ ಅವಯವಗಳು ಇಲ್ಲ, ಸಮ ಬ್ರಹ್ಮ. ಅವನನ್ನು ಆಚೆಗೆ ಸರಿಸಿ ನೋಡಿದಾಗ ವಾ, ಎಲ್ಲದಕ್ಕೂ ವಿಕಾರ ಇದೆ, ಆಕಾಶಕ್ಕೆ ವಿಕಾರ ಇದೆ. ಆಕಾಶವನ್ನು ಆಚೆಗೆ ಸರಿಸಿ ವಾಯುವನ್ನು ನೋಡಿದಾಗ ಎಲ್ಲದಕ್ಕೂ ವಿಕಾರ ಇದೆ, ವಾಯುವಿಗೆ ವಿಕಾರ ಇಲ್ಲ. ವಾಯುವನ್ನು ಸರಿಸಿ ನೀವು ಯಾವಾಗ ಅಗ್ನಿಯನ್ನು ನೋಡ್ತೀರಿ, ಎಲ್ಲದಕ್ಕೂ ವಿಕಾರ ಇದೆ, ಆದರೆ ಅಗ್ನಿಗೆ ವಿಕಾರ ಇಲ್ಲ. ನೀರನ್ನು ನೋಡ್ತೀರಿ, ನೀ ಎಲ್ಲದಕ್ಕೂ ವಿಕಾರ ಇದೆ, ಆದರೆ ಈ ನೀರು ಪೃಥ್ವಿಗೆ ನೀರಿಗೆ ವಿಕಾರ ಇಲ್ಲ. ಹೀಗೆ ಒಂದೊಂದು ಒಂದೊಂದು ವಿಶಾಲವಾದ ತತ್ವವನ್ನು ಬದಿಗೆ ಸರಿಸ್ತಾ ಬಂದಾಗ ದೃಷ್ಟಿಕೋನದಲ್ಲಿ ನೋಡಿದ್ದಾದರೆ ಇತರಗಳಿಗೆ ವಿಕಾರಗಳು ಇವೆ ಅಂತ ಸ್ಪಷ್ಟವಾಗ್ತದೆ. ಇವು ಯಾವ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಇಲ್ಲ, ಇವು ಯಾವ ಅಂತಿಮ ಸತ್ಯಗಳಲ್ಲ. ಬ್ರಹ್ಮನನ್ನ ನಾವು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದ್ದಾದರೆ ಎಲ್ಲಿಯೂ ಏನೂ ಹುಟ್ಟಿಕೊಂಡಿಲ್ಲ, ಎಲ್ಲಿಯೂ ಏನೂ ವಿಕಾರ ಆಗುವ ಸಾಧ್ಯತೆ ಇಲ್ಲ, ನಾಶ ಎನ್ನುವುದೇ ಇಲ್ಲ. ಹೇ ಸೌಮ್ಯ, ಇದಂ ಜಗತ್ ಅಗ್ರೇ ಸತ್ ಏವ ಆಸೀತ್. ಅಗ್ರೇ ಈಗ ಅನ್ನೋದಿಲ್ಲ, ಅಗ್ರೆ ಅಂದ್ರೆ ಏನು, ಮೊದಲು, ಈಗ ಓದಿಲ್ಲ. ಹಾಗನ್ ಬೇಡಪ್ಪ, ಹಾಗನ್ ಬೇಡ. ಮೊದಲು ಏನು ಸತ್ತಿತ್ತು ಇವತ್ತು ಅದೇ ಸತ್ತು, ತಿಳಿದ ನಂತರವೂ ಕೂಡ ಅದೇ ಸತ್ತು. ತಿಳುವಳಿಕೆ ಇಲ್ಲದೇ ಇದ್ದಾಗ ಸತ್ ಎಲ್ಲೋ ಜಗತ್ ಇಲ್ಲಿ, ತಿಳಿದ ನಂತರ ಜಗತ್ ಎಲ್ಲೋ ಸತ್ ಮಾತ್ರ ಅಸ್ತಿ. ಹಾಗೆ ತತ್ವಜ್ಞಾನವು ತನ್ನ ಸ್ಪಷ್ಟತೆಯನ್ನ ದೃಷ್ಟಿಕೋನವನ್ನು ಸ್ಪಷ್ಟೀಕರಿಸ್ತಾ ಹೇಳ್ತಾ ಹೋಗ್ತದೆ. ದೃಷ್ಟಿಕೋನದ ಸ್ಪಷ್ಟತೆ ನಮಗಿಲ್ಲದೆ ಹೋದರೆ ತತ್ವಜ್ಞಾನವು ಸ್ಪಷ್ಟವಾಗುವುದಿಲ್ಲ. ದೃಷ್ಟಿಕೋನ, ಯುವರ್ ರೆಫರೆನ್ಸ್ ಪಾಯಿಂಟ್ ಶುಡ್ ಬಿ ವೆರಿ ಕ್ಲಿಯರ್ ಟು ಯು. ವಿದೌಟ್ ಬೀಯಿಂಗ್ ರೆಫರೆನ್ಸ್ ಪಾಯಿಂಟು, ಯಾವುದು ರೆಫರೆನ್ಸ್ ಇಲ್ಲದೆ ಹೋದರೆ ಭಾಳ ಕನ್ಫ್ಯೂಷನ್. ಗಾಯತ್ರಿನಾಗಿ ಇಷ್ಟು ಜನ ಬರ್ತಾರಲ್ಲ, ಎಲ್ಲರಿಗೂ ಕನ್ಫ್ಯೂಷನ್. ಗಾಯತ್ರಿನಲ್ಲಿ ಇಷ್ಟಲ್ಲ, ನಿಮ್ಮ ಮನೆಗೆ ಹೊರಗಿನಿಂದ ಯಾರು ಬಂದರೆ ಅದು ಕನ್ಫ್ಯೂಷನ್ನೇ. ಯಾಕೆಂತಂದರೆ ಅವರು ಎಲ್ಲರೂ ಕೇಳ್ತಾರೆ ನಿಮಗೆ, ಆದರೆ ತಾವು ಎಲ್ಲಿಂದ ಬರಲಿಕ್ಕೆ ಅಂತೀರಿ ಅಂತ ಹೇಳೋದು. ಗಾಯತ್ರಿ ನಗರಕ್ಕೆ ಫಸ್ಟ್ ಮೇನ್ನಿಂದ ಬರೋದೇ ಬೇರೆ, ರೈಲ್ವೆ ಸ್ಟೇಷನ್ ಕಡೆಯಿಂದ ಬರೋದೇ ಬೇರೆ. ನಾವೀಗ ರೈಲ್ವೆ ಸ್ಟೇಷನ್ ಕಡೆಯಿಂದ ಅಂತ ಹೇಳಿದಾಗ ಏನು ಮಾಡ್ತಾರೆ ಅವರು, ಮಲ್ಲೇಶ್ವರಕ್ಕೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ. ನಾವು ರೈಟ್ ಅಂತ ಹೇಳಿರ್ತೀವಿ, ಈ ಕಡೆಯಿಂದ ಬರ್ತಿರ್ತಾರೆ ಮಿಲ್ಕ್ ಕಾಲೋನಿಯಿಂದ. ನಾವು ರೈಟ್ ಅಂತ ಹೇಳಿದಾಗ ನಾವು ಯಾವ ರೀತಿಯಲ್ಲಿ ಹೇಳ್ತೀವಿ, ಅಂಡರ್ ಬ್ರಿಡ್ಜ್ನಿಂದ ರೈಟ್ ಅಂತ ಹೇಳಿರ್ತೀವಿ. ಇವರು ಈ ಕಡೆಯಿಂದ ಬರ್ತಿರ್ತಾರೆ, ಆ ರೈಟ್ ಅಂತ ಹೇಳಿದಾಗ ಅವ್ರು ಲೆಫ್ಟ್ ಹೋಗ್ತಾರೆ. ರೆಫರೆನ್ಸ್ ಪಾಯಿಂಟನ್ನ ಕ್ಲಿಯರ್ ನೋಡ್ಕೋಬೇಕು, ನಾವು ಹಾಗೆ ನೋಡೋದಿಲ್ಲ. ಅದಕ್ಕೆ ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ, ನೀವು ಮೆಟ್ರೋ ಕಡೆಯಿಂದ ನೀವು ಫಸ್ಟ್ ಮೇನ್ ಗಾಯತ್ರಿಯನ್ನು ಬರ್ತಾ ಇದ್ದೀರಾ, ಅಥವಾ ನೀವು ಅಯ್ಯಪ್ಪ ಸ್ವಾಮಿ ಕಡೆಯಿಂದ ಸ್ಟೇಷನ್ ಕಡೆಯಿಂದ ಬರ್ತಾ ಇದ್ದೀರಾ? ಅದೇನು ಕೇಳಬೇಕಾದ ಸಹಿತ ನವರಂಗದಿಂದ ಬರ್ತಾ ಇದ್ದೀರಾ ಎಂದು ನಾ ಮೊದಲು ಕೇಳಬೇಕು. ಅವರಂತಾರೆ ಮಿಲ್ಕ್ ಕಾಲೋನಿಂದ ಬರೋದಿದೆ, ವೆರಿ ಸಿಂಪಲ್, ಸ್ಟ್ರೈಟ್ ಆಗಿ ಸ್ಟೇಷನ್ ಬನ್ನಿ, ಅದು ರೈಟ್ ಟರ್ನ್ ತೊಗೊಂಡ್ಬಿಡಿ, ನಮ್ಮ ಆಶ್ರಮ ಬರ್ತೀವಿ. ಇಲ್ಲ ನಾವು ನವರಂಗದಿಂದ ಬರ್ತೇವೆ, ವೆರಿ ಫೈನ್, ನೀವು ಹರಿಶ್ಚಂದ್ರ ಘಾಟ್ಗಿಂತ ಮುಂಚೆ ಲೆಫ್ಟ್ ತೊಗೊಳ್ಳಿ, ಅದು ಫಸ್ಟ್ ಮೇನ್ ಬರ್ತದೆ. ಅಲ್ಲಿಂದ ಸೆವೆಂತ್ ಕ್ರಾಸ್ ಎನ್ಎಸ್ರಿ, ಸೆವೆಂತ್ ಕ್ರಾಸ್ ರೈಟ್ ಟರ್ನ್ ತೊಗೊಂಡ್ಬಿಡಿ. ಈ ರೆಫರೆನ್ಸ್ ಪಾಯಿಂಟ್ ನಿಮ್ಗೆ ಗೊತ್ತಿಲ್ಲ ಆತನ, ನೀವು ರೈಟ್ ಅಂತೀರಿ, ಅವ್ನು ಲೆಫ್ಟ್ ಹೋಗ್ತಾನೆ, ಲೆಫ್ಟ್ ಸಾಮಿ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಫೇಲ್ ಆಗಿರೋದು ನಮ್ಮ ದೃಷ್ಟಿಕೋನಗಳನ್ನು ನಾವು ಗುರುತಿಸದೇ ಇರು, ನಾವೆಲ್ಲರೂ ಫೇಲ್ಯೂರ್ ಆಗಿದೆ. ಏನೂ ತಪ್ಪಿಲ್ಲ, ಈವನ್ ಸಂಸಾರ ಕೂಡ ಇಸ್ ಆಲ್ ಬ್ಯೂಟಿಫುಲ್, ಎವ್ರಿಥಿಂಗ್ ಇಸ್ ಸೋ ನೈಸ್. ಆದರೆ ದೃಷ್ಟಿಕೋನ ಗೊತ್ತಿಲ್ಲ, ನಾವೆಲ್ಲ ಮಿಕ್ಸಪ್ ಮಾಡ್ಬೇಕು. ಪಾರಮಾರ್ಥಿಕ ಜ್ಞಾನ, ಲೌಕಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಎಲ್ಲ ಮಾಡಿ ಚೌಚೌ ಮಾಡಿ ಮಸಾಲ ದೋಸೆ ಪಾನಿಪುರಿ ಹಾಕ್ತೀನಿ, ಅದೊಂಥರ ಕಟ್ಟ ಬಿಟ್ಟ ಕಟ್ಟ ಮಿಟ್ಟ ಸ್ವಲ್ಪ ಸಿ ಸಿ ಸ್ವಲ್ಪ ಕಾಯ್ತಾರೆ, ಉಪ್ಪು ಉಪ್ಪು ಕೈ ಕೈ. ಎವ್ರಿವನ್ ಇಸ್ ಟಯರ್ಡ್ ಬಿಕಾಸ್ ಆಫ್ ಓನ್ಲಿ ಕನ್ಫ್ಯೂಷನ್. ಕನ್ಫ್ಯೂಷನ್ ಮೇಕ್ಸ್ ಯು ಟಯರ್. ಏನು ಮಾನಸಿಕ ಗೊಂದಲದ, ಈ ಗೊಂದಲ ನಮ್ಮನ್ನು ಟಯರ್ ಮಾಡಿದ್ದೇವೆ. ನಾ ಈ ಪ್ರಪಂಚ ನಮ್ಮ ಟಯರ್ ಮಾಡಿಲ್ಲ, ಪ್ರತಿ ಕ್ಷಣವೂ ಕೂಡ ನಾವು ಕನ್ಫ್ಯೂಷನ್ ಗೊಂದಲದಲ್ಲಿ ಬಿಡ್ತೇವೆ, ಗೊಂದಲದಲ್ಲಿ ಗೊಂದಲದಿಂದ. ನಾನೇನು ಹೇಳಿದ್ದಲ್ಲ, ಜಾರಿದವರೇ ಜಾರುತ್ತಾರೆ. ಜಾರ್ತಾನ ಎದ್ದಿಲ್ಲ ಪ್ರಯತ್ನ ಮಾಡ್ತಾನೆ, ಮತ್ತೆ ಜಾರ್ತಾನೆ ಇರ್ತಾನೆ. ಒಂದು ವೇಳೆ ಜಾರೋದು ತಪ್ಪಲ್ಲ, ಜಾರಿದವನು ಜಾರದೇ ಇರುವಂತಹ ಸಪೋರ್ಟ್ ತಗೊಂಡಿದ್ದೆ ಆದರೆ ಅವನು ಜಾರದ ಮೇಲೆ ಹೇಳ್ತಾನೆ. ನಾವು ಸಪೋರ್ಟ್ ತಗೊಳ್ತಾ ಇರಲ್ಲ, ಉಪನಿಷತ್ ಇಸ್ ದ ಸಪೋರ್ಟ್, ಶಾಸ್ತ್ರ ಇಸ್ ದ ಸಪೋರ್ಟ್, ಇಟ್ ಹ್ಯಾಸ್ ಅ ಸಪೋರ್ಟ್ ಸಿಸ್ಟಮ್. ಶಾಸ್ತ್ರ ಕೂಡ ಅಬ್ಸಲ್ಯೂಟ್ ಅಲ್ಲ, ಬ್ರಹ್ಮ ಇಸ್ ಅಬ್ಸಲ್ಯೂಟ್, ಶಾಸ್ತ್ರ ಇಸ್ ಅ ಸಪೋರ್ಟ್ ಸಿಸ್ಟಮ್. ಲಕ್ಷಣ ವಾಕ್ಯ, ಮಹಾವಾಕ್ಯ, ಈ ವಾಕ್ಯಗಳನ್ನು, ಈ ವಾಕ್ಯಗಳು ಏನಿವು, ಇವು ಸಪೋರ್ಟ್ ಸಿಸ್ಟಮ್ ಇದೆ. ಅಯಂ ಆತ್ಮ ಬ್ರಹ್ಮ ಸರ್ವಂ ಕಲ್ಮಿದಂ ಬ್ರಹ್ಮ ತತ್ಪರಿಸಿ ಸತ್ಯಂ ಜ್ಞಾನಾನಂತಂ ಬ್ರಹ್ಮ, ಸಪೋರ್ಟ್ ಸಿಸ್ಟಮ್. ಹಾಸ್ಪಿಟಲ್ ಆಕ್ಸಿಜನ್ ಏನದು, ಸಪೋರ್ಟ್ ಸಿಸ್ಟಮ್. ಆಕ್ಸಿಜನ್ ಮನುಷ್ಯ ಬದುಕ್ತಾನೆ ಅಂತೇಳಿ ಸತ್ತರಿಗೆ ಆಕ್ಸಿಜನ್ ಕೊಡ್ಲಿಕ್ಕೆ ಹೋದ್ರೆ ಆಕ್ಸಿಜನ್ ಬೈ ಇಟ್ಸ್ ಅಪ್ ಡಸಂಟ್ ಹ್ಯಾವ್ ಎನಿ ಸೆನ್ಸ್, ಇಟ್ಸ್ ಓನ್ಲಿ ಸಪೋರ್ಟ್ ಸಿಸ್ಟಮ್ ಅಷ್ಟೇ. ಅದು ಅದು ಒಂದು ಒಂದು ಗಂಟೆನೋ ಎರಡು ಗಂಟೆನೋ ಒಂದು ದಿವಸನೋ ಎರಡು ದಿವಸನೋ ಸಪೋರ್ಟ್ ಮಾಡ್ತದೆ ನಿಮಗೆ. ಅದೇನು ಏನು ಏನು ಅಂತ ಇಟ್ಟಿರ್ತಾರೆ, ಮಷಿನ್ ಮೇಲೆ ಇಟ್ಟಿರ್ತಾರೆ, ವೆಂಟಿಲೇಟರ್ ವೆಂಟಿಲೇಟರ್ ಮೇಲೆ ಇಟ್ಟಿರ್ತಾರೆ. ಆ ವೆಂಟಿಲೇಟರ್ ಮೇಲೆ ಇಟ್ಟಾಗ ಆಕ್ಸಿಜನ್ ಬೇಕಲ್ಲ, ಅದು ಹುಂಗು ಹುಂಗು ಓಡಿ ಓಡಿ ಅದು ಹೊಡಿಲಿಕ್ಕೆ ಏನು ಬೇಕು, ಆಕ್ಸಿಜನ್ ಬೇಕು, ಆಕ್ಸಿಜನ್ ಕೊಟ್ಟಿರ್ತಾರೆ. ಸಪೋರ್ಟ್ ಸಿಸ್ಟಮು, ನೀನು ಅವನಿಗೆ ಒಂದು 10 ವರ್ಷ ಆಯುಷ್ಯ ಜಾಸ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಕಡೆಯಿಂದ. ಸಪೋರ್ಟ್ ಅಷ್ಟರೊಳಗೆ ಆ ಹಾರ್ಟ್ ಏನಾದರೂ ತಾನೇ ರಿಜನೇಟ್ ಆಗ್ಬಿಡ್ತು, ತಾ ಬ್ರೈನು ಕೂಡ ತಾನೇ ರಿಜನೇಟ್ ಆಗ್ಬಿಡ್ತು ಅಂತಂದರೆ ಅವಾಗ ಸಪೋರ್ಟ್ ಸಿಸ್ಟಮ್ ತೆಗಿತಾರೆ. ಒಂದು ವಾರ ಇಟ್ಕೊಂಡು ಆಸ್ಪತ್ರೆ ಇಟ್ಕೊಂಡು ಕಳಿಸ್ತಾರೆ, ಅವರಿಗೆಲ್ಲ ಸರಿಯಾಗಿ ಕರ್ಕೊಂಡು ಹೋಗಿ. ಇಲ್ಲದೆ ಹೋದರೆ ಸಪೋರ್ಟ್ ಸಿಸ್ಟಮ್ ಗುಡ್ ಫಾರ್ ನಥಿಂಗ್, ಯೂಸ್ಲೆಸ್. ಶಾಸ್ತ್ರ ಇದು ಸಪೋರ್ಟ್ ಸಿಸ್ಟಮ್, ಇದು ನಾವು ಸಪೋರ್ಟ್ ಮಾಡ್ಕೋ. ಆದ್ದರಿಂದ ನಾವು ತಿಳಿಸ್ಕೊಳ್ಳೋಂಥ ಬ್ರಹ್ಮ ಎಂಥದ್ದು, ಅಜಾತಿ ಬ್ರಹ್ಮ ಅಕಾರ್ಪಣ್ಯಂ ಬ್ರಹ್ಮ. ಅತಃ ಅಜಾತಿ ಅಕಾರ್ಪಣ್ಯಂ ಸಮಂತತಃ ಸಮಂತಾತ್ ಯಥಾ ನ ಜಾಯತೆ ಕಿಂಚಿತ್ ಅಲ್ಪಮಪಿ ನ ಸ್ಫುಟತಿ ರಜ್ಜು ಸರ್ಪವತ್ ಅವಿದ್ಯಾಕೃತ ದೃಷ್ಟ್ಯಾ ಜಾಯಮಾನಂ ಯೇನ ಪ್ರಕಾರೇಣ ಜಾಯತೆ ಸರ್ವತಃ ಅಜಮೇವ ಬ್ರಹ್ಮ ಭವತಿ ತಥಾ ತಂ ಪ್ರಕಾರಂ ಶೃಣು ಇತ್ಯರ್ಥಃ. ಜಾತಿರಹಿತನಾದ ಬ್ರಹ್ಮ ಈ ಕಡೆಗೆ ಜಾತ ಜಗತ್, ಜನ್ಮರಹಿತನಾದ ಬ್ರಹ್ಮ ಒಂದು ಕಡೆಗೆ, ಇನ್ನೊಂದು ಕಡೆ ಜನ್ಮ ಸಹಿತವಾದ ಜಗತ್. ಈ ಜಗತ್ ಸೃಷ್ಟಿ ಎಲ್ಲಿಂದ ಆಯಿತು? ಛಾಂದೋಗ್ಯ ಹೇಳ್ತದೆ, ಯಾವ ಸತ್ ಮಾತ್ರ ಇತ್ತೋ ಆ ಸತ್ ಮಾತ್ರವಾದ ಬ್ರಹ್ಮನಿಂದಲೇ ಈ ಜಗತ್ತು ಉಂಟಾಯಿತು. ಏತಸ್ಮಾತ್ ಜಾಯತೆ, ಏತಸ್ಮಾತ್ ಆತ್ಮನಃ ಜಾಯತೆ ಆಕಾಶ, ಆಕಾಶಾತ್ ವಾಯು, ವಾಯೋ ಅಗ್ನಿ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಹೌದು, ಬ್ರಹ್ಮ ಅವಯವರಹಿತ, ಜಗತ್ತು ಅವಯವ ಸಹಿತ. ಅವಯವರಹಿತನಾದದ್ದ ಬ್ರಹ್ಮನಿಂದ ಅವಯವ ಸಹಿತವಾದ ಜಗತ್ತು ಉಂಟಾಗಿದೆ. ಕುಂಭಾರ ಅವಯವ ಸಹಿತ, ಘಟ ಅವಯವ ಸಹಿತ, ಬರ್ತ್ ಇಸ್ ಪಾಸಿಬಲ್. ಅಪ್ಪ ಅಮ್ಮ ಅವಯವ ಸಹಿತ, ಮಗು ಅವಯವ ಸಹಿತ, ಪಾಸಿಬಲ್. ಹೌದಾ? ಗಾರೆಯವನು ಅವಯವ ಸಹಿತ, ಕಟ್ಟಡ ಅವಯವ ಸಹಿತ, ಪಾಸಿಬಲ್. ಬ್ರಹ್ಮ ಅವಯವ ರಹಿತ, ಜಗತ್ತು ಅವಯವ ಸಹಿತ. ಈ ಕಥೆ ಹೆಂಗಿರಿ ಸಾಧ್ಯ? ಇದು ಓನ್ಲಿ ಶಂಕರ ಮೆಚ್ಚಿಟ್ಟ ರೀತಿಯ ಏನು ಇವ ಇವ ಇವ ಅಂದ್ರೇನು ಅಂತೆ, ಏನಂತೆ ಉಂಟಾದಂತೆ, ಸೃಷ್ಟಿ ಆದಂತೆ, ಇದ್ದಂತೆ, ವಿಕಾರವಾದಂತೆ, ಸತ್ತಂತೆ, ಹುಟ್ಟೇ ಇಲ್ಲ. ಓನ್ಲಿ ಶಂಕರ ಫೌಂಡ್ ದಿಸ್ ಇನ್ ಉಪನಿಷತ್. ಮೊದಲು ಶಂಕರನಿಂದ ಪೂರ್ವದಲ್ಲಿಯೂ ಅದ್ವೈತ ಇತ್ತು. ಗೋವಿಂದ ಪಾದರು, ಅವರಿಗಿಂತ ಪೂರ್ವದಲ್ಲಿ ಗೌಡಪಾದರು, ಇವರು ಇತ್ತೀಚಿನವರು ಭಗವತ್ಪಾದರು. ಶಂಕರ ಹೆಸರು ಭಗವತ್ಪಾದಾಚಾರ್ಯ, ಶಂಕರಾಚಾರ್ಯ ಅಲ್ಲ. ಇದು ಗೊತ್ತಿದೆ ನಿಮಗೆಲ್ಲರಿಗೂ. ಶಂಕರಾಚಾರ್ಯ ಅಂತ ಪ್ರಸಿದ್ಧರಾದರೆ ವಿನಃ ಅವ್ರ ಹೆಸರು ಶಂಕರಾಚಾರ್ಯ ಅಲ್ಲ. ಶಂಕರ ಅವ್ರ ಪುರಾಶನದ ಹೆಸರು. ಆ ಪುರಾಶನ ಹೆಸರಿನ ಜೊತೆಗೇನೆ ಆಚಾರ್ಯ ಜೋಡಿಸ್ಬಿಟ್ರು ಎಲ್ಲರೂ ರೂಢಿಯೊಳಗೆ. ಆದರೆ ಅವರ ಪರಂಪರ ಏನಿದೆ ಭಗವತ್ಪಾದ. ಸೊ ಗೌಡಪಾದಾಚಾರ್ಯ, ಗೋವಿಂದ ಪಾದಾಚಾರ್ಯ, ಭಗವತ್ಪಾದ ಆಚಾರ್ಯ ಅದವ್ರ ಹೆಸರು. ನಾನು ಎಂದು ಶಂಕರ ಟ್ರೈಸ್ಲಾಗ್ದಿ, ಶಂಕರ ರಾಯಿಸ್ಲಾಗ್ದಿಸ್ ಅಂತ ಹೇಳಿದ್ರು ಭಗವತ್ಪಾದ ಅಂತಂದರೆ ಹೆಚ್ಚಿನ ಮಟ್ಟಕ್ಕೆ. 90% ನಾನು ಶಂಕರ ಹೆಸರು ಬಳಸೋದಿಲ್ಲ. ತಿಳಿದು ತಿಳಿದು ಯಾಕೆ ನಾವು ಬಳಸ್ಲಿಕ್ಕೆ ಹೋಗೋದು? ತಿಳಿದಿಲ್ಲ ಅಂದರೆ ಸೊಕ್ಕೆ. ಸೊ ಇವ್ರು ಏನು ಮಾಡಿದ್ದಾರೆ ಈಗ? ಅಲ್ಲಿರುವಂತಹ ಜಾತರಹಿತನಾದ ಬ್ರಹ್ಮನನ್ನು ಜಾತಿ ಸಹಿತವಾಗಿ ನೋಡಬೇಕಾದ್ರೆ ಅಂತೆ ಅಂತ ನೋಡ್ತಾರೆ ಭಗವತ್ಪಾದರೆಲ್ಲ ಸ್ಪಷ್ಟವಾಗಿ ತಿಳಿಸ್ತಾರೆ. ಮೊದಲು ಇತ್ತು ಅದ್ವೈತ, ಆದರೆ ಆ ಅದ್ವೈತವನ್ನು ಸಿದ್ಧ ಮಾಡಲಿಕ್ಕೆ ಏನು ಸಂಪ್ರದಾಯ ಬೇಕು, ಪುಷ್ಟೀಕರಣಕ್ಕಾಗಿ ಯಾವ ಮೆಥಡಾಲಜಿ ಬೇಕು, ಆಗಿನ ಕಾಲದಲ್ಲಿ ಶಂಕರರು ಆ ಮೆಥಡಾಲಜಿಯನ್ನು ಹುಡುಕಿ. ಆವಾಗ ಮಿಥ್ಯಾಶಬ್ದಕ್ಕೆ ಪುಷ್ಟಿ ಬಂತು. ತದನಂತರ ಇಂದಿನವರೆಗೂ ಯಾರೂ ಅದನ್ನು ಗುರುತಿಸ್ಲಿಕ್ಕಾಗಿಲ್ಲ. ಪೂಜ್ಯ ಸ್ವಾಮೀಜಿಯವರು ಜಗತ್ತಿಗೆ ಪ್ರಸಿದ್ಧ ಮಾಡಿದರು. ಅವರೊಬ್ಬರೇ ಇತರ ಯಾವ ಮಠಾಧೀಶರೇ ಆಗಲಿ ಈ ಸಂಪ್ರದಾಯವನ್ನು ಇವತ್ತಿನ ತನಕ ಇನ್ನೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿಲ್ಲ. ಎಲ್ಲ ಕಡೆಗೂ ಮಕ್ಕಿಕ ಮಕ್ಕಿ ಮಕ್ಕಿಕ ಮಕ್ಕಿ ಕಂಠಪಾಠ ಅಷ್ಟೇ. ಆನೆಸ್ಟ್ ನಾನು ಜಗತ್ತು ತಿರುಗಾಡಿದ್ದೀನಿ, ಎಲ್ಲೆಲ್ಲಿಯೂ ಕೂಡ ನಿಮಗೆ ಈ ಸಂಪ್ರದಾಯ ಸಿಗೋದು. ಯಾವ ಮಠದಲ್ಲಿ ಹೋಗಿ ಕೂತ್ಕೊಳ್ಳ್ರೆ ನಿಮ್ಗೆ ಸಿಗೋದು. ಕೆಲವೇ ಕೆಲವು ನನ್ನ ಆಪ್ತ ಮಿತ್ರರಿದ್ದಾರೆ, ಕೆಲವೇ ಕೆಲವು. ಸ್ವರ್ಣಹಳ್ಳಿ ಮಠಾಧೀಶ ಈ ಫಾಲೋಸ್ ದಿ ಮೆಥಡ್. ಹರಿಹರಪುರ ಸ್ವಾಮಿ ಈ ಫಾಲೋಸ್ ದಿಸ್ ಮೆಥಡ್. ಸದ್ಯೋಜಾತ್ ಸ್ವಾಮೀಜಿ ಚಿತ್ರಾಪುರ ಮಠ ಈ ಫಾಲೋಸ್ ದಿಸ್ ಮೆಥಡ್. ಕೆಲವು ಲಿಂಗಾಯತ್ ಸ್ವಾಮಿ ಈ ಫಾಲೋ ದಿಸ್ ಮೆಥಡ್. ಕೆಲವು ಭಾಳ ಕೆಲವು, ಅವರ ಸಂಖ್ಯಾದೃಷ್ಟಿಯಿಂದ ಹೇಳಿದ್ರೆ ಭಾಳ ಕೆಲವು. ನಮಗೆ ಅದ್ವೈತ ಉಪದೇಶಗಳು ಲಭ್ಯ ಇವೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ಅದ್ವೈತ ಉಪದೇಶಗಳು ಲಭ್ಯ ಇವೆ, ಆದರೆ ಸಂಪ್ರದಾಯ ಇಲ್ಲ, ಅಂದರೆ ಮೆಥಡ್ ಇಲ್ಲ. ಮೆಥಡ್ನಲ್ಲಿ ಬಹಳ ದೊಡ್ಡ ಸರ್ಕಸ್. ಆ ಶಬ್ದಗಳನ್ನು ಪ್ರಯೋಗ ಮಾಡಬೇಕಾದ್ರೆ ಆ ಶಬ್ದಗಳು ಹೋಗಿ ಒಳಗ ಅಂತಃಕರಣದಲ್ಲಿ ಟಚ್ ಆಗಿ ಅಲ್ಲಿ ಆ ತತ್ವವನ್ನು ಅರಳಿಸ್ಬೇಕಂತ. ಕಾರಣ ಏನಂತಂದ್ರೆ ಆ ಅರಳಿಸುವಿಕೆಯಲ್ಲಿ ಶಬ್ದಗಳೆಲ್ಲ ಕುಸಿದು ಹೋಗ್ತವೆ. ಅಲ್ಲಿ ಶಬ್ದಗಳು ಉಳಿಯೋದಿಲ್ಲ, ಜ್ಞಾನ ಉಳಿತದೆ. ಏನಾದೀಗ ಎಲ್ಲ ಹೊರಟೋಯ್ತು, ಲಾಜಿಕ್ಕು ಸಂಸ್ಕೃತ ವ್ಯಾಕರಣ ಎಲ್ಲ ಹೊರಟೋಯ್ತು, ಜ್ಞಾನ ಉಳಿತು. ಅಂದ್ರೆ ಏನು, ಶಬ್ದ ಪ್ರಯೋಗ ಮಾಡುವುದು ಗೊತ್ತಿರಬೇಕು, ಆ ಶಬ್ದಗಳು ತಾವಾಗೆ ಕುಸಿದು ಹೋಗಬೇಕು ಅನ್ನೋದು ಗೊತ್ತಾಗಬೇಕು, ಅದನ್ನು ಸಂಪ್ರದಾಯ ಅಂತ ಕರೀತಾರೆ. ಎಸೋ ಪೂಜೆ ಸ್ವಾಮೀಜಿ ಸೇಸ್ ವೆನ್ ಐ ಟಾಕ್ ವರ್ಡ್ಸ್ ಟ್ರಾವೆಲ್ ಅಂತ ಹೇಳ್ತಾರೆ. ನಾನು ಯಾವಾಗ ಉಪನ್ಯಾಸ ಮಾಡ್ತೀನಿ ಶಬ್ದಗಳು ಪ್ರವಾಸ ಮಾಡ್ತವೆ, ನನ್ನ ಕಣ್ಣಿಗೆ ಕಾಣಿಸ್ತದೆ. ಅದು ಹೋಗಿ ಟಚ್ ಆತೋ ಇಲ್ಲೋ, ಟಚ್ ಆದದ್ದು ಅಲ್ಲೇ ಉಳಿದದು ಏನೋ ಕುಸಿದು ಹೋಗೋದು, ಅಥವಾ ಅದನ್ನು ವಾಪಸ್ ತೊಳಿಗೆ ಬರ್ತದೋ. ನಿಜವಾದ ಜ್ಞಾನಿ ಶಬ್ದವನ್ನು ಪ್ರಯೋಗ ಮಾಡ್ತಾನೆ, ಮತ್ತೆ ಪ್ರಯೋಗ ಮಾಡಿದ ಶಬ್ದಗಳನ್ನು ವಾಪಸ್ ತೊಗೊಳ್ತಾನೆ. ಅದಕ್ಕೆ ಡಿಕಂಡೀಷನಿಂಗ್ ಅಂತ ಸೈಕಾಲಜಿ. if we can condition and then improve the health of a patient, at the same time you can decondition. Deconditioning, conditioning is a very major. Grant Road and all the Bombay. A Grant Road will be one Manda Buddhi Shale, Buddhi Manda Shale. A Buddhi Manda Shale Makro, the Pate Motakro, our gate. ರಾಮಾಯಣ ಹೇಳ್ದು ಅಂತ ಕಳಿಸ್ಕೊ ಯಾರು ಪೂಜ ಸ್ವಾಮೀಜಿ ಯಾವಾಗ ನಾ ಬ್ರಹ್ಮಚಾರ್ಯ ಯಾರು ಹೇಳ್ಬೇಕು ರಾಮಾಯಣ ಬುದ್ಧಿ ಇದ್ದವ್ರಿಗೆ ಹೇಳೋದು ಭಾರಿ ಕಷ್ಟ ಓಡ್ಬಾ ಸ್ವಾಮೀಜಿ ಬಹಳ ಕಷ್ಟ ಆಗ್ತದೆ ನಾನು ಇಸ್ ಅ ಪಾರ್ಟ್ ಆಫ್ ದಿ ಗೇಮ್ ನೀನು ಹೋಗ್ಬೇಕು ಅವ್ರಿಗೆಲ್ಲ ಕಲಿಸ್ಕೊಡ್ಬೇಕು ಸರಿ ಗಬ್ಬ ಗಬ್ಬ ಗಬ್ಬ 11 ಗಂಟೆಗೆ ಊಟ ಮಾಡ್ಬಿಡೋದು ಆಮೇಲೆ ಹೋಗೋದು ಬರೀ ಒಂದು ಅಪ್ಪರ್ ಕ್ಲಾತ್ ಒಂದು ಪಂಚ್ ಬಿಳಿ ಪಂಚ್ ಹೇಗಾದ್ರೆ ಸರ್ಕಸ್ ಬೇಡ ಯಾರಾದರೂ ಅಪ್ಪರ್ ಕ್ಲಾತ್ ಜಗ್ಬಿಟ್ಟು ಅಂದ್ರೆ ಊರು ಬೀಳ್ದೆ ಅವು ಲೋಕಲ್ ಟ್ರೈನ್ ಒಳಗೆ ಅದು ಕಷ್ಟ ಹೋದೆ ಹೋಗಿ 6 ತಿಂಗಳು ಹೋದೆ ನಾನು ಅಲ್ಲೊಂದು ಹೊಸ ಅನುಭವ ಆಯ್ತು ನಾನು ಒಂದು ಹುಡುಗ ಬಂದ್ಬಿಟ್ಟು ನನ್ನ ತಲೆ ಮೇಲೆ ಹೂ ಇಟ್ಟು ಆಜಾ ಮೇರಿ ಪ್ಯಾರಿ ಆಜಾ ಮೇರಿ ಪ್ಯಾರಿ ಅಂತ ನಾನು ಅವನು ಹೇಳಿದಾಗ ಹೋಗಿ ಕೂಡ್ತೀನಿ ಅವನು ಹಂಗೆ ಮಾತಾಡ್ತೀನಿ ಆದರೂ ನನಗೆ ಉತ್ತರ ಸಿಗಲಿಲ್ಲ ಹೂ ಯಾಕೆ ಇರ್ತಾನೆ ಆಮೇಲೆ ಒಂದು ದಿವಸ ಅವನು ಇಲ್ಲದೆ ಇದ್ದಾಗ ಅವ್ರಿಗೆ ಕೇಳಿದೆ ಹೂ ಯಾಕೆ ಇರ್ತಾನೆ ಅವನು ಹೆಂಡತಿ ಇತ್ತೀಚೆಗೆ ಸತ್ತು ಹೋಗ್ಯಾಳ ಅಂತ ಅವನು ತಿಳ್ಕೊಂಡ ಅವನ ಹೆಂಡತಿ ಮೇಲೆ ಬಹಳ ಪ್ರೀತಿ ಇತ್ತು ಅವನಿಗೆ ನಿಮ್ಮನ್ನು ಅವನ ಹೆಂಡತಿ ಅಂತ ನೋಡ್ತಾ ಇದ್ದಾನೆ ಅದಕ್ಕೆ ಹೂ ಇರ್ತಾನೆ ಈಸ್ ಕಂಡೀಷನ್ ಏನ್ ಕಂಡೀಷನ್ನು ಇವಳು ನನ್ನ ಹೆಂಡತಿ ಆದ್ರೆ ನನ್ನ ಪ್ರೀತಿಗೋಸ್ಕರವಾಗಿ ನಾನು ಹೂವನ್ನು ಇಡ್ತಾ ಇದ್ದೆ ಇದು ಅವನ ಕಂಡೀಷನ್ ಕಮ ಯು ಅಟೆಂಡ್ ಟು ದಿಸ್ ಪ್ರಾಬ್ಲಮ್ ಹೆಂಗೆ ಈ ಸಮಸ್ಯೆನ ಹೇಗೆ ಎದುರಿಸ್ತೀರಿ ಹೇಳ್ರಿ ಅಲ್ಲ ಭಗವದ್ಗೀತಾ ಆಯ್ತು ಉಪನಿಷತ್ ಆಯ್ತು ಎಲ್ಲ ಹೂ ಕೇರ್ಸ್ ಫಾರ್ ಯುವರ್ ಚಾಪ್ಟರ್ ಹೂ ಕೇರ್ಸ್ ಫಾರ್ ಯುವರ್ ಉಪನಿಷತ್ ಅಂಡ್ ಯು ಹ್ಯಾವ್ ಟು ಸ್ಪೆಂಡ್ 6 months ವಿತ್ ಹಿಮ್ 6 ತಿಂಗಳು ಐ ಅಟೆಂಡೆಡ್ ಟು ಹಿಮ್ ಐ ಡಿಕಂಡೀಷನ್ಡ್ ಹಿಮ್ ಅಂಡ್ ಲಾಸ್ಟ್ ಡೇ ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಕಮ್ ಅಂಡ್ ಸೇ ನಾನು ಇವಾಗ ಬಹಳ ತೊಂದರೆ ಮಾಡಿದೆ ಕ್ಷಮ ಏನೆಲ್ಲ ಸಿಂಪಲ್ ಅವ್ನ ಜೊತೆ ಇರ್ಬೇಕು ನೀವು ಅಷ್ಟೇ ನಾನು ಮುಂಚೆ ಬಂದ್ಬಿಟ್ಟು ಅವ್ನು ಬರೋ ಒಂದು ದಾರಿ ಕಾಯ್ತಾ ಇದ್ದೆ ಬಂದ್ಬಿಟ್ಟು ಅವ್ನ ಕೈ ಊಹಿಸ್ಕೊಂಡು ನಾನೇ ಇಟ್ಕೊತೀನಿ ಅವನಿಗೆ ಗ್ಯಾರಂಟಿ ಆಯಿತು ಏನು ಇವಳೇ ನನ್ನ ಆಮೇಲೆ ರಾಮಾಯಣ ಹೇಳ್ತಾ ಸಾವು ಅಂದ್ರೆ ಏನು ತಿಳಿಸ್ಕೊಡಿ ಸತ್ತ ಮೇಲೆ ಮತ್ತೆ ಜನ ಯಾರು ಬರುತ್ತಿಲ್ಲ ಅವನಿಗೆ ತಿಳಿತೀನಿ ಹಣ ಒಂದೊಂದೇ ಶಬ್ದ ಹೇಳಬೇಕು ನೀವೆಲ್ಲ ಕೂತ್ಕೊಂಡು ಲಾಜಿಕ್ಕು ಅಸ್ಥಿ ಜಾಯತೆ ಒಂದು ಇದೇ ವಿಚಾರವನ್ನೇ ಹೇಳಬೇಕಲ್ಲಿ ಮತ್ತು ಬೇರೆ ದಾರಿನೇ ಇಲ್ಲ ಸಪೋರ್ಟ್ ಸಿಸ್ಟಮ್ ಬಿಟ್ಟು ಯಾವ್ದಾರಿ ಇದೆ ಹೇಳಿ ಗೊತ್ತಾಗಲಿಲ್ಲ ಇದೇ ಸಪೋರ್ಟ್ ಸಿಸ್ಟಮ್ ಅನ್ನು ತಗೋಬೇಕು ಬಟ್ ಸಿಂಪಲ್ ವರ್ಷನ್ ಕುಡಿಸಿ ತಿಳಿಸಿ ಹೇಳಬೇಕು ಹಿ ಗಾಟ್ ಡಿ ಕಂಡೀಷನ್ ಪೂರ್ವಗ್ರಹ ಪೀಡಿತ ಆಗಿದ್ದ ಪೂರ್ವಗ್ರಹದಿಂದ ಏನಾಗ್ಬಿಟ್ಟ ಅಷ್ಟರೊಳಗೆ ಯೋಗಾಸನ ಕಲಿಸ್ಬೇಕಾಯ್ತು ರಾಮಾಯಣ ಪೂರ್ತಿ ಹೇಳ್ಕೊಡ್ಬೇಕಾಯ್ತು ಅವನಿಗೆ ಅಂತಲ್ಲ ಸ್ವಾಮೀಜಿ ಏನು ಕೆಲಸ ಕೊಟ್ಟಿದ್ರು ಅಷ್ಟು ಮಾಡಿದೆ 6 ತಿಂಗಳು ಮಾಡಿದೆ ನಾನು ಸ್ವಾಮೀಜಿ ಯೋಗ ಕೋರ್ಸ್ ಮುಗಿತು ನಾನು ನಾಳೆಯಿಂದ ಹೋಗೋದಿಲ್ಲ ಅಂದೆ ಹಾ ಇಟ್ಸ್ ಓಕೆ ಡನ್ ಐ ಗಾಟ್ ದಿ ರಿಪೋರ್ಟ್ ಡೋಂಟ್ ವರಿ ನಾನು ಯು ಅಟೆಂಡ್ ನನಗೆ ನಾನು ಮಂದ ಬುದ್ಧಿ ಆಗಲಿಲ್ಲದ. ಸೊ ಈ ಕಂಡೀಷನಿಂಗ್ ಡಿ ಕಂಡೀಷನ್ ಹೀಗಿರುತ್ತೆ. ನಾವು ಕಂಡೀಷನ್ ಆಗುವಾಗ ನಮ್ಮ ಪ್ರಯತ್ನ ಇರಲಿಲ್ಲ, ವೀಕ್ ಮೈಂಡ್ ಇರ್ತದೆ. ನಾವು ಏನಾದರೂ ಪೂರ್ವಗ್ರಹಕ್ಕೆ ಒಳಗಾಗಬೇಕಾದ್ರೆ ಪ್ರಯತ್ನ ಮಾಡಿ ನಾವು ಒಳಗಾಗುತ್ತೀವಿ. ನಾನು ಇಂಥವರ ಅಂಕಲ್, ಇದು ಅಪ್ರಯತ್ನಪೂರ್ವಕವಾದ ಕಂಡೀಷನ್. ಅಬ್ಸಲ್ಯೂಟ್ ಸೆನ್ಸ್ ಪ್ರಕಾರ ಯಾರು ಗಂಡ ಅಲ್ಲ, ಯಾರು ಹೆಂಡತಿ ಅಲ್ಲ, ಯಾರು ಚಿಕ್ಕಪ್ಪ ಅಲ್ಲ, ಯಾರು ಅಣ್ಣ ಅಲ್ಲ, ಯಾರು ತಮ್ಮ ಅಲ್ಲ. ಇವು ಅಧ್ಯಾರೋಪಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಯಾವುದೇ ಅಧ್ಯಾರೋಪವನ್ನು ಮಾಡ್ಕೋತೀವಿ ಅದಷ್ಟು ಕಂಡೀಷನ್. ನಾನು ಬಡವ, ಅಬ್ಸಲ್ಯೂಟ್ ಏನು ಕಂಡೀಷನ್? ಅರ್ಥ ಆಯ್ತು ನಿಮಗೆ? ನಾನು ಶ್ರೀಮಂತ, ಹೋಗಲೇ ಆ ಬಿಲ್ ಗೇಟ್ ಎದುರಿಗೆ ನೀ ಕಸ ಗುಡಿಸು. ಏನು ಮಹಾನ್ ಇದು ಶ್ರೀಮಂತಿಕೆ? ಇದು ಇಟ್ಕೋ, ನಾ ಎಂತೆಂಥವ್ರನ್ನ ನೋಡಿದ್ದೆ. ಅಂದರೆ ನಮ್ಮ ಮನಸ್ಸಿನೊಳಗೆ ನಾನು 3 ರೂಪಾಯಿ ಹೆಚ್ಚಿಗೆ ಮಾಡೀನಿ, ಏನು ಪಚ್ಚಡಿ ಮಾಡಬೇಕು ಅನ್ನೋದು. ನಾ 18 PhD ಮಾಡಬೇಕು ನೋಡೀನಿ, ಶ್ರೀಕಾಂತ್ ಜಿಜ್ಕರ್ ನಾಗ್ಪುರ್ನೊಳಗೆ, ಶ್ರೀಕಾಂತ್ ಜಿಜ್ಕರ್ 18 PhD ಮಾಡ್ಕೊಂಡು MBBS ಮಾಡ್ಕೊಂಡು, MBA ಮಾಡ್ಕೊಂಡು, ಇಂಜಿನಿಯರಿಂಗ್ ಮಾಡ್ಕೊಂಡು, ಮೆಟಲರ್ಜಿ ಮಾಡ್ಕೊಂಡು, ಒಂದ 2 ಡಿಗ್ರಿ ಮೇಲೆ 40 ವರ್ಷ ಮನುಷ್ಯ, 45 ವರ್ಷ ಗೊಟ್ಟ ಕನ್ನಡ. ಅಮೇಜಿಂಗ್, ಅಮೇಜಿಂಗ್. ಹೀಗಾಗಿ ನಾವೆಲ್ಲ ಪೂರ್ವಗ್ರಹವಾಗಿ ಅಧ್ಯಾರೋಪಿಸಿಕೊಂಡಿದ್ದೇವೆ. ನಮ್ಮ ಮನೆ ಮೂಲೆಯಲ್ಲಿದೆ. ಇನ್ನೊಬ್ಬರು ಅಂತಾರೆ, ನಿಮ್ಮ ಮನೇಲಿ ಮೂಲೆಯಲ್ಲಿಲ್ಲ, ನಿಮ್ಮ ಮನೆ ಮೊಟ್ಟ ಮೊದಲನೇ ಇದ್ದೆ. ನಿಮ್ಮ ಮನೆ ಮೂಲೆಯಲ್ಲಿದ್ದಾರೆ, ಮೂಲೆಯಿಂದ ಬಂದ್ರೆ ಈ ಕಡೆಯಿಂದ ಬಂದವರಿಗೆ ಮೂಲೇ ಮನೆ, ಆ ಕಡೆ ಬಂದವರಿಗೆ ಮೊದಲನೇ ಮನೆ. ನೋಡಿ ಎಷ್ಟು ಕಂಡೀಷನ್. ನಾವು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಹೋಲ್ ಲೈಫ್ ಎಲ್ಲ ನಾವು ಕಂಡೀಷನ್ಡ್ ಲೈಫ್. ಆತ್ಮಜ್ಞಾನ ಒಂದೇ, ಎಲ್ಲ ಎಲ್ಲ ಕಂಡೀಷನ್ಗಳು ಕಳಚಿ ಕಳಚಿ ಹೋಗ್ಬೇಕವು. ಅದನ್ನು ಕಳಚಬೇಕಾದ್ರೆ ಪ್ರಯೋಗ ಮಾಡುವ ಶಬ್ದಗಳು ಹೇಗಿರಬೇಕು? ಆ ಶಬ್ದಗಳು ಹೇಗಿರಬೇಕು ಅಂದರೆ, ಕಾಲಾಂತರದಲ್ಲಿ ಶಬ್ದಗಳು ಕೂಡ ಕಳಚಿ ಕಳಚಿ, ಆ ಶಬ್ದಗಳು ಕೂಡ ಉಳಿಬಾರ್ದು. ನಾನು ಜ್ಞಾನಿ, ಆ ಶಬ್ದ ಉಳಿಬಾರ್ದು. ನೀವೆಲ್ಲ ಅಜ್ಞಾನಿಗಳು, ಆ ಶಬ್ದ ಉಳಿಬಾರ್ದು. ಜ್ಞಾನದ ಸ್ಥಿತಿಯಲ್ಲಿ ಜ್ಞಾನಿಯೂ ಇಲ್ಲ, ಅಜ್ಞಾನಿಯೂ ಇಲ್ಲ. ಅರಿವಿನ ಸ್ಥಿತಿಯಲ್ಲಿ ಕತ್ತಲೆಯೂ ಇಲ್ಲ, ಬೆಳಕೂ ಇಲ್ಲ, ಅರಿವು ಮಾತ್ರ ಇದೆ. ಎಲ್ಲ ಸುಂದರವಾದ ವಿಚಾರ. ಅದಕ್ಕೆ ಹೇಳ್ತಾರೆ, ಆ ಯಾವುದೇ ರೀತಿಯಾದಂಥ ಅವಯವರಹಿತವಾದ ಅಜಾತಿ ಅಕಾರ್ಪಣ್ಯ ಸಮಂತತಃ ಸಮಂತಾದ ಯಥಾನ ಜಾಯತೆ ಕಿಂಚಿತ್ ಅಲ್ಪವಿನ ಸ್ಫುಟತಿ. ಯಾವುದಕ್ಕೆ ಜಾತಿ ಅಂದರೆ ಹುಟ್ಟು ಅನ್ನುವುದೇ ಇಲ್ಲವೋ ಅಲ್ಲಿ ಕಿಂಚಿತ್ತು ಕೂಡ ಅಂಕುರಿಸುವ ಸಾಧ್ಯತೆ ಇಲ್ಲ. ನ ಸ್ಫುಟತಿ ಕಥಂ ರಜ್ಜು ಸರ್ಪವತ ಅವಿದ್ಯಾಕೃತ ದೃಷ್ಟಿಯ. ಹೀಗಿದ್ದಾಗ ಮತ್ತು ಜಗತ್ತು ಸ್ಫುಟವಾಯಿತಲ್ವ ಅಂತ ನೀವು ಕೇಳಿದ್ದೆ. ಆದರೆ ಇದು ಹೇಗೆ ಸ್ಫುಟವಾಯಿತು? ಹಗ್ಗದಲ್ಲಿ ಹಾನು ಸ್ಫುಟವಾಯಿತು. ಹಗ್ಗದಲ್ಲಿ ಹಾವು ಸ್ಫುಟವಾದಂತೆ. ಏನು ಕಾರಣ ಇರ್ಬೋದು? ಹಗ್ಗಕ್ಕೆ ಯಾರು ನೀರು ಹಾಕಿ, ಗೊಬ್ಬರ ಹಾಕಿ, ನೀರಿನ ಹಾವಾಗಿ ಚಿಗರಪ್ಪ ಅಂತ ಏನಾದ್ರು ಸಪೋಸ್ ಇಷ್ಟು. ಮತ್ತೆ ಹೆಂಗೆ ಅವಿದ್ಯಾಕೃತ ದೃಷ್ಟಿಯ, ಅವಿದ್ಯಾ ದೃಷ್ಟಿಯಿಂದ ಹಗ್ಗವು ಏನಾಯಿತು? ಹಾವಾಗಿ ಸ್ಫುಟವಾಯಿತು. ಹಾಗೆ ಅಜ್ಞಾನದಿಂದಾಗಿ ಬ್ರಹ್ಮನು ಏನಾಗಿದ್ದಾನೆ? ಜಗತ್ತಾಗಿ ಸ್ಫುಟವಾಗಿದ್ದಾನೆ. ಜಾಯಮಾನಂ ಏನ ಪ್ರಕಾರೇಣ ಹಾಗಿದ್ದಾಗ, ಹಾಗಿದ್ದಲ್ಲಿ ನ ಜಾಯತೆ ಸರ್ವತಃ ಅಜಮೇವ ಬ್ರಹ್ಮ ಭವತ್ಯಥ. ಹಾಗಿದೆ ಅನ್ನೋದನ್ನು ಗುರುತಿಸುತ್ತೆ. ಆದರೆ ಬ್ರಹ್ಮ ಅಜಮೈವ, ಸತತವಾಗಿ ಅವನು ಹೇಗಿದ್ದಾನೆ, ಜನ್ಮರಹಿತನಾಗಿರ್ತಾನೆ. ತಮ್ಮ ಪ್ರಕಾರ ಶುಣು ಇತ್ಯರ್ಥ, ಅದನ್ನು ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದು ಏನು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೋ. 131 ಅಜಾತಿ ಬ್ರಹ್ಮ ಕಾರ್ಪಣ್ಯಂ ವಕ್ಷ್ಯಾಮಿ ವಕ್ಷ್ಯಾಮಿ ಇತಿ ಪ್ರತಿಜ್ಞಾತಂ ಇತಿ ಪ್ರತಿಜ್ಞಾತಂ ತತ್ಸಿದ್ಧ್ಯರ್ಥಂ ತತ್ಸಿದ್ಧ್ಯರ್ಥಂ ಹೇತುಂ ಹೇತುಂ ದೃಷ್ಟಾಂತಂ ಚ ದೃಷ್ಟಾಂತಂ ಚ ವಕ್ಷ್ಯಾಮಿ ವಕ್ಷ್ಯಾಮಿ ಇತ್ಯಾಹ ಇತ್ಯಾಹ. ನಾವು ಪ್ರತಿಜ್ಞಾ ಮಾಡಿದ್ವಿ, ಪ್ರತಿಜ್ಞಾತಂ. ಏನು ಪ್ರತಿಜ್ಞಾ ಮಾಡಿದ್ವಿ? ಜನ್ಮರಹಿತನಾದ ಬ್ರಹ್ಮ, ಜಾತಿರಹಿತನಾದ ಬ್ರಹ್ಮ, ಕಾರ್ಪಣ್ಯರಹಿತನಾದ ಬ್ರಹ್ಮನನ್ನು ತಿಳಿಸಿಕೊಡುತ್ತೇವೆ ಎಂದು ನಾವು ಪ್ರತಿಜ್ಞೆ ಮಾಡಿದ್ವಿ. ಇಲ್ಲೋ ಪ್ರತಿಜ್ಞೆ ಅಂದರೆ ಸಂಕಲ್ಪ. ಏನು ಸಂಕಲ್ಪ? ಈ ಗ್ರಂಥದ ಈ ಭಾಗದ ಶ್ಲೋಕವನ್ನು ಕಾರಿಕೆಯಲ್ಲಿ ಬರೆಯುವಾಗ ಗೌಡಪಾದರು ಒಂದು ಪ್ರತಿಜ್ಞೆ ಮಾಡಿದ್ದಾರೆ. ಏನು ಪ್ರತಿಜ್ಞೆ ಮಾಡಿದ್ದಾರೆ? ನಾವು ನಿಮಗೆ ಇಂತಹ ಈ ಬ್ರಹ್ಮನ್ನು ತಿಳಿಸ್ತೀವಿ ಎಂದು ಮಾಡಿದ್ದಾರೆ. ಹೌದು, ತತ್ ಸಿದ್ಧಾರ್ಥಂ, ಅದನ್ನು ಸಿದ್ಧಿ ಮಾಡಲಿಕ್ಕಾಗಿ, ಅದನ್ನು ಸಿದ್ಧ ಮಾಡಿಕೊಳ್ಳಲಿಕ್ಕಾಗಿ ದೃಷ್ಟಾಂತಂತ ವಕ್ಷ್ಯಾಮಿ ಇತ್ಯಾಹ. ಕಾರಣ ಸಹಿತವಾಗಿ, ದೃಷ್ಟಾಂತ ಸಹಿತವಾಗಿ ಏನು ಕಾರಣ ಇರಬಹುದು ಅನ್ನೋದನ್ನು ಇನ್ನು ಮುಂದೆ ಹೇಳುವವರಿದ್ದಾರೆ ಅಂತ ಭಗವತ್ಪಾದಾಚಾರ್ಯ ಮಾಡ್ತಾರೆ, ಇದನ್ನು ವ್ಯಾಖ್ಯಾನಿಸ್ತಾರೆ. ಆತ್ಮಾದ್ಯಾಕಾಶವಜ್ಜೀವೈಹಿ ಆತ್ಮಾದ್ಯಾಕಾಶವಜ್ಜೀವೈಹಿ ಘಟಾಕಾಶೈರಿವೋದಿತಃ ಘಟಾಕಾಶೈರಿವೋದಿತಃ ಘಟಾದಿವಚ್ಚ ಸಂಘಾತೈಹಿ ಘಟಾದಿವಚ್ಚ ಸಂಘಾತೈಹಿ ಜಾತಾವೇತನ್ನಿದರ್ಶನಂ ಜಾತಾವೇತನ್ನಿದರ್ಶನಂ ಆತ್ಮಾಹ್ಯಾಕಾಶವಜ್ಜೀವೈಹಿ ಆತ್ಮಾಹ್ಯಾಕಾಶವಜ್ಜೀವೈಹಿ ಘಟಾಕಾಶೈರಿವೋದಿತಃ ಘಟಾಕಾಶೈರಿವೋದಿತಃ ಘಟಾದಿವಚ್ಚ ಸತ್ಸಂಗಾತೈಹಿ ಘಟಾದಿವಚ್ಚ ಸತ್ಸಂಗಾತೈಹಿ ಜಾತಾವೇತನ್ನಿದರ್ಶನಂ ಜಾತಾವೇತನ್ನಿದರ್ಶನಂ. ಅನೇಕ ಉಪಾಧಿಗಳಿಂದಾಗಿ ಆಕಾಶಕ್ಕೆ ಅನೇಕ ಹೆಸರುಗಳು ಬರ್ತವೆ. ಯಥ ಘಟಾಕಾಶ, ಮಠಾಕಾಶ, ಚಂಬು ಆಕಾಶ, ಕೊಡ ಆಕಾಶ, ಬಯಲಾಕಾಶ. ಆಕಾಶವು ಬಯಲಾಕಾಶವಾಗಿದೆಯೋ, ಬಯಲಿನಿಂದಾಗಿ ಆಕಾಶಕ್ಕೆ ಬಯಲಾಕಾಶ. ನಿಮ್ಗೆ ಗೊತ್ತಿಲ್ಲ, ಉದಾಹರಣೆ ನೋಡಿ ಚಂದ. ನಮ್ಮ ಕಡೆಗೆಲ್ಲ ಸ್ವಚ್ಛ ಭಾರತ ಬಂದು 220 ವರ್ಷ ಹೋದ್ರು ಕೂಡ ನಮ್ಮ ಬಂದು ಹೊರಗಡೆ ಹೋಗೋದೇ ನಿಮಗೆ. ಇದ್ರಲ್ಲಿ ನಗು ಬರೋ ವಿಷಯ ಅಂದ್ರೆ ಏನು, ನಿಮ್ಗೆ ಕೂತಿರ್ತಾನೆ ಅವ, ಚಂಬ ಹಿಡ್ಕೊಂಡು ಬರ್ತಿರ್ತಾನೆ ಇವ. ಅವ್ರು ಏನ್ರಿ ಅಪ್ಪ ಎದ್ರಿ ಅಂತ ಹೇಳದನ್ನ ತೊಗೊಂಡ್ಬರ್ತಾನ. ಆಮೇಲೆ ಇವ ಹಾಗೂ ಸಿಂಪ, ಆಮೇಲೆ ಅವ್ ಕೇಳ್ತಾನೆ ನಾವ್ ಎದ್ರಪ್ಪ ನೀವ್ ಎದ್ರಿ ಅಲ್ಲ. ಆದ್ರೆ ಆ ಹೋಗೋರು ಅವ್ರು ಉತ್ತರ ಕೊಡ್ತಾರಲ್ಲ ಏನಂದ್ರೆ, ಅವ್ರ ಬಗ್ಗೆ ಮನೆಯಲ್ಲಿ ಯಾರಾದರೂ ಕೇಳಿದ್ರೆ ಏನ್ರಿ ಎಲ್ಲೋಗ್ಯಾರ ಅಪ್ಪ ಅವರು, ಇಲ್ಲ ಇಲ್ಲ ಎಲ್ಲೋಗ್ಯಾರ ಬಯಲು ಕಡೆ ಹೋಗ್ಯಾರ, ಬಯಲಾಕಾಶ. ಬಯಲು ಅಂತ ಬಯಲು ಓಪನ್. ಈಗ ಆ ಓಪನ್ ಆಕಾಶ ಅನ್ನೋದು ಅದು ದೊಡ್ಡದು ಸಣ್ಣದು, ಘಟಾಕಾಶ ಅನ್ನೋದು ದೊಡ್ಡದು ಸಣ್ಣದು. ಘಟ ಸಣ್ಣದು ದೊಡ್ಡದು ಇದ್ದೀತು, ಬಯಲು ಸಣ್ಣದು ದೊಡ್ಡದು ಇದ್ದೀತು, ಆದ್ರೆ ಆಕಾಶ ಮಾತ್ರ ಸಣ್ಣದು ಅಲ್ಲ ದೊಡ್ಡದು ಅಲ್ಲ ಸಮಂತ. ಗೊತ್ತಲ್ಲ ಅದಕ್ಕೆ ಹೇಳ್ತದೆ ಆತ್ಮ ಆಕಾಶವತ್ ಜೀವೈ ಘಟಾಕಾಶೈ ಇವ ಉದಿತ ಘಟಾಕಾಶೈ ಇವ ಜೀವೈ ಉದಿತ ಘಟಾಕಾಶವು ಹೇಗೆ ಘಟ ಅನ್ನುವಂಥ ಉಪಾಧಿಯಿಂದಾಗಿ ಘಟಾಕಾಶ ಅನ್ನುವುದು ಹೇಗೆ ಹುಟ್ಟಿಕೊಂಡಿತ್ತೋ ಐ ರಿಪೀಟ್ ಘಟ ಎನ್ನುವ ಉಪಾಧಿಯಿಂದಾಗಿ ಘಟಾಕಾಶ ಅನ್ನುವುದು ಹೇಗೆ ಹುಟ್ಟಿಕೊಂಡಿತೋ ಅಲ್ಲಿ ವಾಸ್ತವಿಕವಾಗಿ ಘಟಾಕಾಶ ಹುಟ್ಟೇ ಇಲ್ಲ ಆದರೆ ಉಪಾಧಿ ಭೇದದಿಂದಾಗಿ ಘಟಾಕಾಶ ಅನಿಸಿಕೊಂಡಿತೋ ಹಾಗೆ ಉಪಾಧಿ ಭೇದದಿಂದಾಗಿ ಬ್ರಹ್ಮನು ಜೀವ ಎನ್ನುವ ಭಾವವನ್ನು ಯಾವಾಗ ಉಪಾಧಿ ಕೊಲ್ಯಾಪ್ಸ್ ಆಗ್ತದೆ ಆವಾಗ ಅಲ್ಲಿ ಘಟಾಕಾಶವೂ ಇಲ್ಲ ಮಠಾಕಾಶವೂ ಇಲ್ಲ ಮಠ ಅಂದ್ರೆ ಭಯ ಇಲ್ಲ ಅದೇನಿದೆ ಆಕಾಶ ಓ ಅಂತೂ ಕೊಲ್ಯಾಪ್ಸ್ ಮಾಡ್ಬೇಕಲ್ಲ ಅದು ಮತ್ತೆ ಮುಂದಿನ ಜಿಜ್ಞಾಸ ಶಾಸ್ತ್ರ ಹೇಳ್ತದೆ ಹಾ ಅದೇನು ನಿನಗೆ ಕೊಲ್ಯಾಪ್ಸ್ ಮಾಡಬೇಕು ಅಂತ ನಿಂಗೆ ಅನಿಸಿದ್ರೆ ಅದು ಇಲ್ಲೇ ಇಲ್ಲ ಇದ್ದಂತೆ ತೋರ್ತದೆ ಯಾವುದು ಇದ್ದಂತ ತೋರ್ತದೆ ಅಂತ ಕೊಲಾಪ್ಸ್ ಯಾಕೆ ಮಾಡಲಿಕ್ಕೆ ಹೋಗ್ತೀಯ ಉದಾಹರಣೆ ಪಂಚದಶಿಯಲ್ಲಿ ಕೊಡ್ತಾರೆ ಕನ್ನಡಿಯಲ್ಲಿ ನಿನ್ನ ಪ್ರತಿಬಿಂಬ ಇದ್ದಂತೆ ತೋರ್ತದೆ ಆದರೆ ಕನ್ನಡಿಯ ಡಿಸ್ಟಾರ್ಷನ್ನಿಂದ ಅದು ಏನಾಗಿದೆ ಅಸಹ್ಯವಾಗಿ ಕಾಣ್ತಾ ಇದೆ ನನ್ನ ಮುಖ ಅಸಹ್ಯ ಆಗಿದೆ ಅಂತೇಳಿ ಅದನ್ನು ಸರಿಪಡಿಸ್ಲಿಕ್ಕೆ ಹೋಗ್ತೀಯ ಯಾಕೆ ಸರಿಪಡಿಸ್ಬಾರ್ದು ನನ್ನ ಮುಖ ಏನಾಗಿಲ್ಲ ಕನ್ನಡಿ ದೋಷ ಅದು ಕನ್ನಡಿಗೆ ಸೇರಿದ ದೋಷ ಅನ್ನುವ ಜ್ಞಾನದಲ್ಲಿಯೇ ಏನಾಗ್ಬಿಡ್ತು ಅದು ತನ್ನ ಅಸ್ತಿತ್ವವನ್ನು ಅರ್ಥ ಆಗಲಿಲ್ಲ ಈ ಜೀವ ಎನ್ನುವ ಉಪಾಧಿ ಇದು ಚಿಂತನೆಯಲ್ಲಿಯೇ ಕಳ್ಕೋಬೇಕೇ ವಿನಃ ಇದನ್ನು ತಡೆದು ಹಾಕ್ತೇನೆ ಅಂದ್ರೆ ಹೋಗಿ ಬರೋದಿಲ್ಲ ಹೀಗಾಗಿ ಅವರ ಹತ್ರ ಘಟಾದಿ ವಚ್ಚ ಸಂಘಾತೈ ಜಾತೌ ಏತತ್ ನಿದರ್ಶನ ಒಂದು ಉದಾಹರಣೆಯ ಮೂಲಕವಾಗಿ ನಾವು ಇದನ್ನು ತಿಳಿಸಿ ಹೇಳ್ತಾ ಇದ್ದೀವಿ ಅಂತ ಈ ಶ್ಲೋಕ ಪ್ರಾರಂಭ ಆಗಿದೆ ನಾಳೆ ದಿವಸ ಭಾಷ್ಯ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ ಧನ್ಯವಾದ ಥ್ಯಾಂಕ್ ಯು ಜಯ ಶ್ರೀ ರಾಮ ಜಯ ಶ್ರೀ ರಾಮ